ಬಾಗಲಕೋಟೆ ಜಮಖಂಡಿ ತಲಾ 5, ಗಂಗಾವತಿ 4, ಮಂಕಿ ಭಟ್ಕಳ ಕಾರವಾರ ಹೊನ್ನಾವರ ಧರ್ಮಸ್ಥಳ ಕಾರ್ಕಳ ಬಂಗಾರಪೇಟೆ ಆಗುಂಬೆಯಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಆಗಾಗ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 27, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆಹಾನಿ ಸಮೀಕ್ಷೆ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಮಳೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳ ಭೇಟಿ ಪರಿಶೀಲನೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಮತದಾನ ಅಂತ್ಯ, 24ರಂದು ಫಲಿತಾಂಶ. ದೆಹಲಿಯಲ್ಲಿ ನಾಡಿದ್ದು ಗಣಿಗಾರಿಕೆ ಕುರಿತ 5ನೇ ರಾಷ್ಟೀಯ ಸಮಾವೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳು, ಈ ಕುರಿತು ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನ ಕೇಳುವಿರಿ. ಮಣಪ್ಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ ಮಣಪ್ಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420223. ಮಣಪ್ಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ ಮಣಪ್ಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420223. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲಾ ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಓ ಶಂಕರಪ್ಪ, ದನ ಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು ಎಫ್ಎಂ ಮಾಡಿಕೊಳ್ಳಿ. ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ, ಎರಡನೇ ಸುತ್ತಿನ ಕೋವಿಡ್ ಲಸಿಕೆ ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ, ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ಕೃಷಿ ಬದುಕಿನ ಅನುಭವಗಳು. ಈ ಕುರಿತು ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಆನಿವಾಳ ಗ್ರಾಮದ ರೈತ ಮಹಿಳೆಯರಾದಂತಹ ಶ್ರೀಮತಿ ಪಿಎಂ ಸುಮಾ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಈ ಒಂದು ಕೃಷಿ ಬದುಕನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುಮಾ ಅವರೇ. ನಮಸ್ತೆ ಸರ್. ಸುಮಾ ಅವರೇ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಬಂದಿದ್ದೀರಾ? ಸರ್, ಕೃಷಿ ಬದುಕು ಅಂತಂದ್ರೆ ನಾನು ಚಿಕ್ಕ ಹುಡುಗಿಯಿಂದ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇರೋದು, ಅಲ್ಲಿಂದನು ನಾನು ಕೃಷಿ ಬದುಕಿನ ಜೊತೆನೆ ನೋಡ್ಕಂತ ಬಂದೆ. ಮಗು ಇರುವಾಗ ಬೆಳೀತಾ ಬೆಳೀತಾ ನಾನು ಕೃಷಿಯಲ್ಲಿ ಕೈ ಜೋಡಿಸಿದ್ದೀನಿ ಸರ್. ಈಗ ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದ್ರ? ನಮ್ದು ಕಡೂರು ತಾಲೂಕು ದೊಡ್ಡಪಟ್ಟಣಿಗೆರೆ ಗ್ರಾಮ. ಆ ಗ್ರಾಮದಲ್ಲಿ ನಮ್ಮ ಮನೆ ನಾವು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ರೈತಾಪಿ ವರ್ಗದವರೇ. ಎಲ್ಲ ಬೆಳೆ ಅಡಿಕೆ ತೋಟ ಮಾಡ್ತಾ ಇದ್ವಿ. ಆಮೇಲೆ ಅದರೊಟ್ಟಿಗೆ ಹತ್ತಿ ಹಾಕ್ತಾ ಇದ್ವಿ, ಸೂರ್ಯಕಾಂತಿ ಬೆಳೀತಾ ಇದ್ವಿ, ಶೇಂಗಾ ಹಾಕ್ತಾ ಇದ್ವಿ. ಇದೆಲ್ಲದನ್ನು ನಮ್ಮ ಮಾಡ್ತಾ ಬಂದಾಗ ನಮ್ಮ ಅಪ್ಪ ಅಮ್ಮ ಅದರೊಟ್ಟಿಗೆ ನಾವು ದಿನನಿತ್ಯ ಹೊಲಕ್ಕೆ ಹೋಗ್ತಾ ಇದ್ವಿ. ದನಗಳಿದ್ವು, ದನ ಮೇಯ್ಸಕ್ಕೆ ಹೋಗ್ತಾ ಇದ್ವಿ. ಮನೆಯಲ್ಲಿ ಸಗಣಿ ಗುಡಿಸೋ ಅಂಥದ್ದು ನಮ್ಮ ಅಪ್ಪ ಅಮ್ಮನೊಟ್ಟಿಗೆ ನಾವು ದಿನನಿತ್ಯ ಕೈ ಜೋಡಿಸ್ಕೊಂಡು. ಹಳ್ಳ ಇತ್ತು ನಮ್ಮೂರಲ್ಲಿ, ಅವನ್ನೆಲ್ಲ ಸ್ನಾನ ಮಾಡಿಸೋದು ದನ ಕರುಗಳನ್ನೆಲ್ಲ. ಇಂಥದೆಲ್ಲ ನಮಗೆ ಚಟುವಟಿಕೆ ಮಾಡೋದು ಸ್ವಲ್ಪ ಅಭ್ಯಾಸ ಇತ್ತು. ಆಮೇಲೆ ತಂದೆ ತಾಯಿಗಳು ಏನ್ ಮಾಡಿದ್ರು, ಜಮೀನಲ್ಲಿ ತೆಂಗಿನ ಸಸಿ ಹಾಕಿದ್ರು. ಆ ತೆಂಗಿನ ಸಸಿಗೂ ಕೂಡ ನಮ್ಮ ಜಮೀನಲ್ಲೇ ಒಂದು ಬಾವಿ ತೆಗ್ದಿದ್ರು. ಆ ಬಾವಿಯಲ್ಲಿ ನೀರ್ ಬರ್ತಾ ಇತ್ತು. ಆ ಬಾವಿಯಲ್ಲಿ ನೀರ್ ತೋಡಿ ತೋಡಿ ಹಾಕಿ ದಿನ ನಾವು ತೆಂಗಿನ ಸಸಿನ ಪ್ರತಿ ವಾರ 300 ತೆಂಗಿನ ಸಸಿಗೆ ನೀರ್ ಹಾಕ್ತಾ ಇದ್ದೆ. ನಾವು ಚಿಕ್ಕ ಹುಡುಗಿಯಿಂದನೆ 4-5 ಕ್ಲಾಸಿಂದಾನೆ ಈ ಒಂದು ರೈತರದ ಜಮೀನ್ ಕೆಲಸ ಮಾಡೋ ಅಂತ ಅಭ್ಯಾಸನ ನಾನು ತೊಡಗಿಸ್ಕೊಂಡಿದ್ದೆ ಸರ್. ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಅಂತಂದ್ರೆ ಎಲ್ಲ ತನಕ ವಿದ್ಯಾಭ್ಯಾಸ ಮಾಡಿದ್ರ? ನಾನು ಬಾಲ್ಯದಲ್ಲಿ PUC ವರೆಗೂ ನಂದು ವಿದ್ಯಾಭ್ಯಾಸ ಆಯ್ತು ಸರ್. PUC ಆದ ನಂತರ ನನಗೆ ಮದುವೆ ಮಾಡಿದ್ರು. ಹಾಗಾಗಿ ನಾವು ಒಂದು ರೈತರ ಜೀವನನೇ ನಾವು ಮುಂದುವರ್ಸ್ಕೊಂಡು ಬಂದ್ವಿ. ಈಗ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಬೇಕು, ಈ ಯಾವ್ದಾದ್ರು ಒಂದು ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಲಿಲ್ಲ ಅವತ್ತಿನ ಒಂದು ಸಂದರ್ಭದಲ್ಲಿ? ಅವತ್ತಿನ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿಗೇನೆ ಅಂತ ಒಂದು ನನ್ನ ಮಗಳನ್ನ ಕೆಲಸಕ್ಕೆ ಕಳಿಸ್ಬೇಕು ಅನ್ನೋ ಅಂತ ಒಂದು ಮನೋಭಾವನೆ ಇರ್ಲಿಲ್ವೇನೋ ಅಂತ ನಾನು ಅಂದ್ಕೊಂತೀನಿ ಸರ್. ಅವರಿಗೇನೋ ಈಗ ಮಗಳಿದ್ದಾಳೆ, ಈ ಮಗಳನ್ನ ಮದುವೆ ಮಾಡಿಕೊಟ್ಟು ಬೇರೆಯವ್ರ ಮನೆ ಕಳಿಸ್ಬೇಕು ಅನ್ನೋದೇ ಒಂದು ಅವ್ರದ್ದು ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ಸಾಕು, SLC ಆದ ತಕ್ಷಣನೆ ಸಾಕು ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಬೇರೆ ಫ್ರೆಂಡ್ಸ್ ಎಲ್ಲ ಹೋದ್ರು ನಾನು ಹೋಗ್ತೀನಿ ಅಂತ ಹಠ ಮಾಡಿ PUC ವರೆಗೆ ನಾನು ಆ ಒಂದು ವಿದ್ಯಾಭ್ಯಾಸದಲ್ಲಿ ತೊಡಗಿ ಮುಂದುವರಲಿಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮ ತಂದೆ ತಾಯಿಗಳು. ಈಗ ಈ ಒಂದು ವಿದ್ಯಾಭ್ಯಾಸವನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡಿಸಿ ಉದ್ಯೋಗ ಕಳಿಸಬಾರದು ಅಂತೇಳಿ ನಮ್ಮ ತಂದೆ ತಾಯಿಗಳಲ್ಲಿ ಒಂದು ಮನೋಭಾವ ಇತ್ತು ಅಂತ ಹೇಳಿದ್ರಿ. ಅಂದ್ರೆ ಇಂಥ ಒಂದು ಮನೋಭಾವನೆ ನಿಮ್ಮ ತಂದೆ ತಾಯಿಗಳಲ್ಲಿ ಏಕೆ ಬಂತು ಅಂತ ಹೇಳ್ತೀರಾ? ಅವರಿಗೆ ಅಷ್ಟೊಂದು ತಿಳಿದಿರ್ಲಿಲ್ಲ ಸರ್ ಅವರಿಗೆ. ಈಗ ನಮ್ಮ ಕುಟುಂಬದಲ್ಲಿ 2 ಹೆಣ್ಮಕ್ಳಿದ್ರು, ಒಬ್ರು ತಮ್ಮ ಇದ್ದ. ಅವತ್ತು ಜೀವನ ಮಾಡೋದು ಕೂಡ ಕಷ್ಟ ಇತ್ತು. ಅಷ್ಟೊಂದು ಏನೋ ಆದಾಯ ಬರೋ ಅಂತ ಇದು ಏನಿರ್ಲಿಲ್ಲ. ಆಮೇಲೆ ಅವರಿಗೆ ಜಾಸ್ತಿ ನನ್ನ ಮಗಳನ್ನ ಓದಿಸಿದ್ರೆ ನಾವು ಕೆಲಸದಲ್ಲಿ ಇರೋರಿಗೆ ಕೊಟ್ಟು ಮದುವೆ ಮಾಡ್ಬೇಕಾಗುತ್ತೇನೋ, ಇವಳನ್ನ ಜಾಸ್ತಿ ಓದಿದ್ರೆ ಎಂತರಿಗಾದ್ರೂ ಕೊಟ್ಟು ಮದುವೆ ಮಾಡಬಹುದು ಅನ್ನೋದು ಅವರ ಒಂದು ಮನೋಭಾವನೆ ಇತ್ತು. ಹಾಗಾಗಿ ನಮಗೆ ಓದಿಸ್ಲಿಕ್ಕೆ ಜಾಸ್ತಿ ಅವಕಾಶ ಕೊಡ್ಲಿಲ್ಲ. ನನಗೆ ಮದುವೆ ಮಾಡಿಕೊಟ್ಟ ಆದ್ಮೇಲೆ ನನ್ನ ಗಂಡನ ಮನೆಯಲ್ಲಿ ಅವಕಾಶ ಕೊಡಕ್ ಬಂದ್ರು ನಮ್ಮ ಯಜಮಾನ್ರು. PUC ಆಗಿತ್ತು. PUC ಆದ್ಮೇಲೆ TCH ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು ಪ್ರೈವೇಟ್ ಒಂದು ಕಾಲೇಜಲ್ಲಿ. ಹಾಗಾಗಿ ಅಲ್ಲಿಗೆ 10,000 ಕಟ್ಟಿದ್ರೆ ಅವತ್ತಿನ ದಿವಸ ನನಗೆ TCH ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ನಾನೇನ್ ಮಾಡಿದೆ, ನಾನು ಮದುವೆ ಆಗಿದ್ದೀನಿ, ನಂದು ಒಂದು ಜವಾಬ್ದಾರಿ ಮುಗ್ದಿದೆ ನಮ್ಮ ತಂದೆ ತಾಯಿಗೆ. ಇನ್ನ ಒಬ್ಳು ನನ್ನ ತಂಗಿ ಇದ್ಲು, ಅವಳದು PUC ಆಗಿದೆ, ಅವಳಿಗೆ ಆದ್ರೂ ಈ ಒಂದು TCH ಮಾಡಿಸೋ ಅಂತ ಅವಕಾಶ ಕೊಟ್ರೆ ಅವಳನ್ನ ಜೀವನ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಆ ಒಂದು ನನಗೆ ಬಂದಿದ್ದ ಒಂದು ಅವಕಾಶನ ನನ್ನ ತಂಗಿಗೆ ಕಲ್ಪಿಸಿಕೊಟ್ಟೆ ಸರ್. ಯಾವುದೇ ಕೆಲಸಕ್ಕೆ ಹೋಗಕ್ಕಾಗಲಿಲ್ಲ ಅಂತೇಳಿ ಈ ಒಂದು ಕೃಷಿ ವೃತ್ತಿಗೆ ನಿಂತ್ಕೊಂಡ್ರಿ ನೀವು. ಮದುವೆ ಆಗಿಮೇಲೆ ಗಂಡನ ಮನೆಯಲ್ಲಿ ಕೃಷಿಯಲ್ಲಿ ಏನ್ ಬದಲಾವಣೆ ಮಾಡಿದ್ರ? ಗಂಡನ ಮನೆಯಲ್ಲಿ ಕೃಷಿಯಲ್ಲಿ ನಮಗೆ ತುಂಬಾ ಜಮೀನು ಇತ್ತು ಸರ್, ಒಂದು 25-30 ಎಕರೆ ಜಮೀನು ಇತ್ತು. ಆದ್ರೆ ನಮ್ಮ ಅಣ್ಣ ತಮ್ಮಂದಿರು ತುಂಬಾ ಜನ, 6-7 ಜನ ಅಣ್ಣ ತಮ್ಮಂದಿರು ಎಲ್ಲ ಡಿವೈಡ್ ಮಾಡಿದಾಗ ನಮಗೆ ಒಂದು 5 ಎಕರೆ ಜಮೀನು ಬಂತು. 5 ಎಕರೆ ಜಮೀನು ಬಂದಿದ್ದಾಗ 1 ಎಕರೆ ತೋಟ ಇತ್ತು ಆಲ್ರೆಡಿ, ಎರೆ ಹೊಲ ಬಂತು. ಅದರಲ್ಲಿ ನಾವು ಬದುಗಳನ್ನ ಹಾಕ್ಸಿ ಆ ಬದುನಲ್ಲಿ ಅರಣ್ಯ ಸಸಿಗಳನ್ನ ಹಾಕಿದ್ವಿ. ಯಾಕೆ ಹಾಕಿದ್ವಿ ಅಂತಂದ್ರೆ ನನಗೆ ಸ್ವಲ್ಪ ಹಿಂಗೆ ಎಲ್ಲೋ ಒಂದ್ ಕಡೆ ಹೋದಾಗ ಬದುಗಳನ್ನ ಹಾಕಿದ್ರೆ ಆ ಬದುಗಳಲ್ಲಿ ನೀರ್ನ ಆ ಸಸಿಗಳು ಹಿಡಿದಿಟ್ಕೊಳ್ಳುತ್ತೆ. ಆಗ ಆ ಜಮೀನಲ್ಲಿ ಒಂದು 15-20 ದಿನ ಒಂದು ತಿಂಗಳು ಮಳೆ ಹೋದ್ರು ಕೂಡ ಆ ಬೆಳೆ ಚೆನ್ನಾಗಿರುತ್ತೆ, ಹಾಳಾಗಲ್ಲ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡಿದ್ದಕ್ಕೆ ತೋಟದಲ್ಲಿ ಮತ್ತು ನಮ್ದು ಎರೆಹೊಲದಲ್ಲಿ ಸ್ವಲ್ಪ, ಎರೆಹೊಲದಲ್ಲಿ ತುಂಬಾ ಹಾಕ್ಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಆದ್ರೂ ಸ್ವಲ್ಪ ಮಟ್ಟಿಗೆ ನಾವು ಆ ಒಂದು ಬದು ಹಾಕುವಂತ ಪದ್ಧತಿನ ಅಳವಡಿಸ್ಕೊಂಡು ಅಂತರ್ಜಲನ ಹೆಚ್ಚುವಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್. ಈಗ 5-6 ಜನ ಅಣ್ಣ ತಮ್ಮಂದಿರಿದ್ರು, ಎಲ್ಲ ಒಗ್ಗೂಡಿ ನಾವು ಕೃಷಿ ಜೀವನ ಮಾಡ್ತಾ ಇದ್ವಿ. ನಂತರದ ಒಂದು ದಿನಗಳಲ್ಲಿ ನಾವೆಲ್ಲ ಬೇರೆ ಬೇರೆ ಆದ್ವಿ ಅಂತ ಹೇಳಿದ್ರ, ಅಂದ್ರೆ ಎಲ್ಲರೂ ನೀವು ಕೂಡಿಕೊಂಡು ಜೀವನ ಮಾಡ್ತಾ ಇದ್ರಲ್ಲ ಈ ಒಂದು ಕೃಷಿ ಜೀವನ, ಅಂದ್ರೆ ಅವಾಗ ಯಾವ ರೀತಿ ಇತ್ತು ಈ ಒಂದು ಕೃಷಿ ಜೀವನ? ಎಲ್ಲ ನೀವು ಬೇರೆ ಬೇರೆ ಆಗ್ಮೇಲೆ ನಿಮ್ಮ ಒಂದು ಕೃಷಿ ಜೀವನ ಯಾವ ರೀತಿ ಬದಲಾವಣೆ ಆಯ್ತು? ಅದು ನಮ್ಮ ಒಟ್ಟಿಗೆ ಇರುವಾಗ ನಮ್ಮ ಮನೆಯಲ್ಲಿ ಅವಾಗ ಒಂದು 20-25 ಜನ ಇದ್ರು ಸರ್. ನಾನು ಮದುವೆ ಆಗೋಕಿನ ಬರೋ ಮುಂಚೆ ಇದ್ರು. ಅಫಿಷಿಯಲ್ಗಳು 3 ಜನ ಇದ್ರು, ಇನ್ನ 3 ಜನ ಮನೆ ಜಮೀನ್ ಕೆಲಸ ಮಾಡುವಂತವ್ರಿದ್ರು. ಎಲ್ಲಿ ಎಲ್ಲರೂ ಕೂಡ ಒಟ್ಟಿನ ಕುಟುಂಬದಲ್ಲೇ ಜೀವನ ಮಾಡ್ತಾ ಇದ್ರು. ಅಡಿಗೆ ಮಾಡಿದ್ರು ಒಂದ್ ಕಡೆ, ಕೆಲ್ಸಕ್ಕೆ ಹೋಗೋರೆ ಬೇರೆ ಕಡೆ ಹೋಗ್ತಾ ಇದ್ರು. ಆಮೇಲೆ ಒಂದ್ಸರಿ 1 ವರ್ಷ ನಮ್ ಮಳೆ ಬರ್ದಿದ್ದಂತೆ ಸಂದರ್ಭದಲ್ಲಿ ನಮ್ಮಲ್ಲಿ ಜಾಸ್ತಿ ದನಕರುಗಳು ಇರೋದ್ರಿಂದ ನಾವು ತರೀಕೆರೆ ತಾಲೂಕು ಅಲ್ಲೊಂದು ಫಾರ್ಮ್ ಇದೆಯಲ್ಲ, ಅಲ್ಲಿಗೆ ನಮ್ಮ ದನಕರುಗಳನ್ನೆಲ್ಲ ಹೊಡ್ಕೊಂಡು ಹೋಗಿ ಅಲ್ಲಿ ಭತ್ತ ಎಲ್ಲ ಜಾಸ್ತಿ ಬೆಳೀತಾ ಇದ್ವಿ. ಅಲ್ಲಿ ಹೋದಾಗ ಸ್ವಲ್ಪ ಉದ್ಯೋಗನು ಸಿಕ್ತು ನಮಗೆ. ಆ ಉದ್ಯೋಗ ಸಿಕ್ತಾಗ ಸುಮಾರು ನಾವು ಅದೆಷ್ಟೋ ಚೀಲ ಅಕ್ಕಿಗೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ರು. ಆಮೇಲೆ ನಮ್ಮ ಊರಿಗೆ ವಾಪಸ್ ಬರುವಾಗ ಅವರು ನಮಗೆ ಸಾಕಷ್ಟು ಭತ್ತದ ಹುಲ್ಲು ಕೊಟ್ರು, ಅಕ್ಕಿ ಕೊಟ್ರು. ಒಟ್ಟಿನ ಕುಟುಂಬದಲ್ಲಿ ಇದ್ದಾಗಲೇ ನಾವು ಅಷ್ಟೊಂದು 35 ಎಕರೆ ಇಷ್ಟೆಲ್ಲ ಜಮೀನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಬೇರೆ ಆದ್ಮೇಲೆ ಇರೋದನ್ನ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಏನೋ ಅನ್ನಕ್ಕೆ ಅಂತ ಮಾಡ್ಕೊಂತಿದೀವಿ ವಿನಃ ಸಾಧನೆ ಮಾಡೋ ಅಂತದ್ದು ಜಾಸ್ತಿ ಬೆಳಿಲಿಕ್ಕೆ ಇಂಥದಕ್ಕೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದಾಗಲೇ ಜಾಸ್ತಿ ಆದ್ಯತೆ ನಮಗೆ ಇದ್ದಿದ್ದು ಸರ್. ಅಂದ್ರೆ ನೀವೆಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಸಾಕಷ್ಟು ಅನುಕೂಲ ಇತ್ತು ಅಂತ ಹೇಳ್ತೀರಾ? ಸಾಕಷ್ಟು ಅನುಕೂಲ ಇತ್ತು. ಅವತ್ತು ಅನುಕೂಲ ಹೇಗೆ ಅಂತಂದ್ರೆ ಅವತ್ತು ಅರ್ಥ ಮಾಡ್ಕೊಂತಾ ಇದ್ರು. ಅವತ್ತು ಯಾರನ್ನು ಬೇರೆಯವ್ರನ್ನ ಹೊರಗಿನವ್ರನ್ನ ಕೂಲಿನೇ ಕರಿತಿರ್ಲಿಲ್ಲ, ನಮ್ಮನೆಯವರೇ ಆಗ್ಬಿಡ್ತಾ ಇದ್ವಿ. ಆಮೇಲೆ ನಮ್ಮನೆಯವ್ರದ್ ಮುಗ್ದು ನಾವು ಬೇರೆಯವ್ರ ಜಮೀನಿಗೆ ಇನ್ನು ನಾವು ಜಾಸ್ತಿ ಜನ ಇದ್ದು ಅಂತೇಳಿ ಬೇರೆಯವ್ರ ಜಮೀನಲ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ವು. ಹಾಗಾಗಿ ನಮಗೆ ಆದಾಯ ಜಾಸ್ತಿ ಬರ್ತಾ ಇತ್ತು. ಅಂದ್ರೆ ಮುಯ್ಯಾಳ ಪದ್ಧತಿ ಮಾಡ್ಕೊಂಡಿದ್ವಿ. ದುಡ್ಡು ಕೊಡೋ ಅಂತ ಪದ್ಧತಿ ಏನಿರ್ಲಿಲ್ಲ. ದುಡ್ಡಿದ್ದು ಬೆಳೆದು ಅದೆಲ್ಲ ದುಡ್ಡು ದುಡ್ಡಾಗೆ ಉಳಿತಾ ಇತ್ತು. ಜಮೀನ್ ಕೆಲಸ ಮಾಡ್ಲಿಕ್ಕೆ ಯಾವ್ದು ಕೂಡ ದುಡ್ಡನ್ನ ಖರ್ಚು ಮಾಡ್ತಾ ಇರ್ಲಿಲ್ಲ. ಹೊಲಕ್ಕೆ ಗೊಬ್ಬರ ಬೇಕು ಅಂತಂದ್ರೆ ನಾವು ಸಾಕಷ್ಟು ದನಗಳು ಇದ್ವು ಸರ್. ದಿನಾಲೂ 10-15 ತಟ್ಟಿ ಸಗಣಿಯ ಗೊಬ್ಬರ ಆಗ್ತಾ ಇತ್ತು, ಗಂಜಲ ಆಗ್ತಾ ಇತ್ತು. ಇವಾಗೆಲ್ಲ ಟ್ರ್ಯಾಕ್ಟರ್ ಅದರಿಂದ ಏರಿಸ್ತಾ ಇದ್ರು. ಅವಾಗೆಲ್ಲ ಎತ್ತಿನ ಗಾಡಿಯಿಂದ ಏರಿಸ್ತಾ ಇದ್ದು, ಅದನ್ನ ಗೊಬ್ಬರ ಏರೋದು ಅಂತನ್ನೋ ಅಂತದೇ ಒಂದು ವಾರಗಟ್ಟಲೆ ಆಗೋಗ್ತಾ ಇದ್ದು. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಎದ್ರೆ 10-11 ಗಂಟೆ ತನಕ ಅಷ್ಟು ಹೊಡೆಯೋದು. ಇನ್ನ ಮತ್ತೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 8-9 ಗಂಟೆ ತನಕ ಒಡೆಯೋದು. ಹಿಂಗೆ ಆಗುವಾಗೆಲ್ಲ ಈ ತರ ಕೆಲಸಗಳು ಜಾಸ್ತಿ, ಯಾಕೆಂದ್ರೆ ಬೇಸಿಗೆ ಕಾಲ ಬಂತು ಅಂದ್ರೆ ಮತ್ತೆ ಮಳೆಗಾಲಕ್ಕೆ ಏನೆಲ್ಲ ಸ್ಟಾಕ್ ಮಾಡಿ ಇಟ್ಕೋಬೇಕು, ಒಂದು ಸೌದಿ ಇರ್ಬೋದು, ಜಮೀನಿಗೆ ಮಣ್ಣೋಡ್ಸೋ ಅಂತದಿರ್ಬೋದು, ಕುರಿಗಳಿಂದ ಮಂದೆ ನಿಲ್ಸೋ ಅಂತದಿರ್ಬೋದು, ಇಂಥದ್ದೆಲ್ಲದನ್ನ ನಾವು ಅವಾಗೆಲ್ಲ ಬೇಸಿಗೆ ಕಾಲದಲ್ಲೇನೆ ಮಾಡಿಡ್ತಾ ಇದ್ವಿ. ಹಾಗಾಗಿ ಕೆಲಸಗಳು ಜಾಸ್ತಿ ಜನ ಇದ್ರು ಕೂಡ ನಮಗೆ ಕೆಲಸ ಮಾಡ್ಲಿಕ್ಕೆ ಖುಷಿಯಾಗಿ ಕೂಡ ಇರ್ತಾ ಇತ್ತು. ಯಾವ ಕೆಲಸನು ಕೂಡ ಬ್ಯಾಲೆನ್ಸ್ ಅಂದ್ರೆ ನಿಂತೋಯ್ತು ಇದು ಆಗ್ಲಿಲ್ಲ ಅನ್ನೋದು ಆಗ್ತಾ ಇರ್ಲಿಲ್ಲ. ಕಾಲ ಕಾಲಕ್ಕೆ ಕರೆಕ್ಟ್ ಆಗಿ ಕೆಲಸಗಳನ್ನ ಕೊಂಡೊಯ್ಯಲಿಕ್ಕೆ ಅವಕಾಶ ಆಗ್ತಾ ಇತ್ತು. ಈಗ ಈಗಲೂ ಸಹ ಸಾಕಷ್ಟು ಈ ಒಂದು ದನಕರುಗಳನ್ನ ಸಾಕಾಣಿಕೆ ಮಾಡಿದ್ರೆ, ಈಗ ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು, ಇಂಥವನ್ನೆಲ್ಲ ಇವಾಗ ಸ್ವಲ್ಪ ಇದಾವೆ ಸರ್. ಅವಾಗ ಇದ್ದಷ್ಟಿಲ್ಲ, ಈಗ ಏನು ಒಂದು ಮಾತ್ರ ಇಟ್ಕೊಂಡಿದೀವಿ. ಯಾಕೆ ಅಂದ್ರೆ ಮನೆಯಲ್ಲಿ ಹಾಲು ಉಪಯೋಗಿಸ್ಲಿಕ್ಕೆ, ಮೊಸರು ಮಜ್ಜಿಗೆ ಇದೆಲ್ಲ ಉಪಯೋಗಿಸ್ಲಿಕ್ಕೆ ಏನ ಅದ್ರಲ್ಲಿ ಒಂದ್ ಸ್ವಲ್ಪ ಸಗಣಿ ಗೊಬ್ಬರ ಸ್ವಲ್ಪ ಬರುತ್ತೆ. ಈಗ ಮುಂಚೆ ಇದ್ದಷ್ಟು ಉಪಯೋಗಿಸಕ್ ಆಗ್ತಾ ಇಲ್ಲ ಸರ್ ದನಕರುಗಳನ್ನ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಚಿಂತನೆ ಮಾಡಿದಾಗ ಕೃಷಿಗೆ ಪೂರಕವಾಗಿ ಈ ಒಂದು ಹೈನುಗಾರಿಕೆ ಮಾಡಿದ್ರೆ ಕೃಷಿಯಲ್ಲಿ ಯಶಸ್ಸು ಗಳಿಸಬಹುದು ಅಂದ್ರೆ ತಪ್ಪಾಗ್ಲಾರ್ದು. ಖಂಡಿತ ಸರ್. ಯಾಕೆಂದ್ರೆ ಈಗ ಒಂದು ನಾವು ಒಂದು ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಬಿತ್ತನೆ ಮಾಡಿ ರಾಗಿಯ ಬಿತ್ತಿದೀವಿ ಅಂದ್ರೆ ಒಂದು 3 ತಿಂಗಳು ಬೇಕು. ಕಟಾವ್ ಮಾಡಿ ಮತ್ತೆ ಅದನ್ನ ಕಣಸುಗ್ಗಿ ಮಾಡಿ ಚೀಲ ಮಾಡಿ ಮನೆಗೆ ತರ್ಲಿಕ್ಕೆ 4-5 ತಿಂಗಳು ಬೇಕು. ಅದೇ ಜಾನುವಾರುಗಳನ್ನ ನಾವು ಸಾಕಿದ್ರೆ ಸರ್, ನಾವು ಪ್ರತಿ ದಿನ ಹಾಲು ಕರಿತೀವಿ, ಹಾಲು ಕರೆದು ಡೈರಿಗೆ ಹಾಕ್ತಿವಿ, ಮನೆಗೂ ಕೂಡ ಉಪಯೋಗಿಸ್ತೀವಿ. ಒಂದು ತಿಂಗಳಿಗೆ 2 ಸಾರಿ ನಮಗೆ ಬೇರೆದು ನಮಗೆ ಹಣ ಸಹಾಯ ಆಗುತ್ತೆ ಸರ್. ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ ಕೊಟ್ಟಿಗೆ ಗೊಬ್ಬರ ನಾವು ಜಾಸ್ತಿ ಉಪಯೋಗಿಸ್ತೀವಿ ಸರ್. ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಕ್ಕಿಂತ ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರನೇ ಉಪಯೋಗಿಸೋದಕ್ಕೆ ಹೈನುಗಾರಿಕೆ ಮಾಡಿದ್ರೆ ಇದರಲ್ಲೇ ನಾವು ಹೆಚ್ಚಾಗಿ ತೊಡಕೊಂಡ್ರೆ ಬಹಳ ಪೂರಕವಾಗುತ್ತೆ ಸರ್ ರೈತರಿಗೆ. ಈಗ ನೀವೊಂದು ಮಾತು ಹೇಳಿದ್ರಿ, ನಮ್ಮ ಒಂದು ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಈ ಒಂದು ಕೊಟ್ಟಿಗೆ ಗೊಬ್ಬರವನ್ನ ನಾವು ಭೂಮಿಗೆ ಹಾಕಿ ಬೆಳೀತಾ ಇದೀವಿ ಅಂತ ಹೇಳಿದ್ರಿ. ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮಗೆ ಖರ್ಚು ಕಡಿಮೆ ಆಯ್ತು ಕೃಷಿಯಲ್ಲಿ? ಯಾಕಪ್ಪ ಅಂತಂದ್ರೆ ಸಾಕಷ್ಟು ರಾಸಾಯನಿಕ ಗೊಬ್ಬರಕ್ಕೆ ಹಾಕಂತ ಒಂದು ಹಣ ನಿಮಗೆ ಉಳಿತಾಯ ಆಗುತ್ತಲ್ವಾ? ಹೌದು ಸರ್. ಇವತ್ತು ನಾನು ಹಂಗೆ ನೋಡ್ತೀನಿ ಸರ್, ಎಷ್ಟೊಂದು ಜನ ನಮಗೇನೆ ಸ್ವಲ್ಪ ಗೊಬ್ಬರ ಇದೆ ನಾವು ಹಾಕ್ತೀವಿ ಯೂಸ್ ಮಾಡ್ತೀವಿ, ಇವತ್ತು ನೋಡಿದ್ರೆ ಸುಮಾರು 1/2 ಕಿಲೋಮೀಟರ್ ಅಷ್ಟು ದೂರ ರಾಸಾಯನಿಕ ಗೊಬ್ಬರ ತಗೊಂಡ್ಲಿಕ್ಕೆ ಕ್ಯೂ ನಿಂತಿರ್ತಾರೆ ಸರ್. ರಾತ್ರಿ ಎಲ್ಲ ಅಲ್ಲೇ ಮಲಗ್ತಾರೆ ಸರ್. ನಾನು ಹಂಗೂ ಒಂದ್ ಕಡೆ ಯೋಚನೆ ಮಾಡ್ತೀನಿ, ಯಾಕೆ ನಮ್ಮ ಎಲ್ಲರೂ ನಾವೆಲ್ಲ ರೈತರು ರೈತರು ಅಂತ ಹೇಳ್ತಾರೆ, ಈ ರೈತರು ಯಾಕೆ ಈ ಒಂದು ಸಾವಯವ ಗೊಬ್ಬರ ಮಾಡ್ಕೊಳೋದ್ರ ಬಗ್ಗೆ ಚಿಂತನೆ ಮಾಡಲ್ಲ? ಯಾಕೆ ಜಾಸ್ತಿ ಗೊಬ್ಬರನೇ ಜಮೀನಿಗೆ ಹಾಕಿ ಯಾಕೆ ಜಮೀನನ್ನು ಕೂಡ ಅದರಲ್ಲಿ ಇರೋಂಥ ಪೌಷ್ಟಿಕಾಂಶನ ತಪ್ಪಿಸ್ತಾರೆ ಎಲ್ಲೋ ಒಂದ್ ಕಡೆ ಅನ್ನೋದನ್ನು ಕೂಡ ನಾನು ಚಿಂತನೆ ಮಾಡ್ತೀನಿ ಸರ್, ನೋಡ್ತೀನಿ. ಆದ್ರೂ ಕೂಡ ಎಷ್ಟೇ ಏನೇ ಆದ್ರೂ ಕೂಡ ಇವತ್ತು ಜಾಸ್ತಿ ರಾಸಾಯನಿಕ ಗೊಬ್ಬರನೇ ಜಾಸ್ತಿ ಹಾಕ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಅದು ಹಾಕಬಾರ್ದು ಅನ್ನೋದು ಒಂದು ನನ್ನದು ಒಂದು ಉದ್ದೇಶ ಸರ್. ಸುಮಾರೇ ಸಾಕಷ್ಟು ಈ ಒಂದು ರಾಸಾಯನಿಕ ಒಂದು ಕೃಷಿ ಬಿಟ್ಟು ಈ ಸಾವಯವ ಕೃಷಿ ಕಡೆಗೆ ಯಾಕೆ ನೀವು ಒಲವು ತೋರಿಸಬಾರ್ದು? ಖಂಡಿತ ಸರ್, ತೋರಿಸ್ಬೇಕು ಒಲವು ಸರ್. ಇವಾಗ ಸಾವಯವ ಗೊಬ್ಬರ ಹಾಕೋದ್ರಿಂದ ಸರ್ ಏನ, ಇವಾಗ ಉದಾಹರಣೆ ನಾನೊಂದು ಸಿರಿಧಾನ್ಯದ ಬಗ್ಗೆನೇ ನಾನು ಅದ್ರ ಬಗ್ಗೆನೇ ಹೇಳ್ತೀನಿ ಸರ್. ಇವತ್ತು ಒಂದು ಸಾವೆ ಬೆಳಿಲಿಕ್ಕೆ, ರಾಗಿ ಬೆಳಿಲಿಕ್ಕೆ ನಾವು ದನಿನ ಕೊಟ್ಟಿಗೆ ಗೊಬ್ಬರನ ನಮ್ಮ ಅಪ್ಪ ಅಮ್ಮ ಮಾಡ್ಬೇಕಾದ್ರೆ ಮೊಡ್ಲು ಕಟ್ಕೊಂಡು ಗೊಬ್ಬರ ರಾಗಿ ಭತ್ತ ಇದನ್ನ ಬಿತ್ತುತ್ತಿದ್ರು. ಈಗ ನೋಡಿದ್ರೆ ಸಹ ಆ ಕೊಟ್ಟಿಗೆ ಗೊಬ್ಬರನೇ ತಗೊಂಡು ಯಾರು ಬಿತ್ತನೆ ಮಾಡಲ್ಲ. ಈಗ ಬಿತ್ತನೆ ಮಾಡೋದು ರಾಸಾಯನಿಕ ಡಿ ಎ ಪಿ ಇರ್ಲಿ ಯೂರಿಯಾ ಇರ್ಲಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿತ್ತುತ್ತಾರೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾವು ರೈತರಿಗೆ ಇದ್ರ ಬಗ್ಗೆ ಜಾಸ್ತಿ ಮನವರಿಕೆ ಮಾಡ್ಕೊಡ್ಬೇಕು ಸರ್. ಯಾಕೆ ಅಂತಂದ್ರೆ ನಾವು ದಿನನಿತ್ಯ ನಾವು ಇವತ್ತು ಸೇವಿಸ್ತಾ ಇರೋದು ವಿಷಪೂರಿತ ಆಹಾರ. ಯಾಕೆಂದ್ರೆ ಜಾಸ್ತಿಯ ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಹಾಕ್ತಾ ಬಂದು ನಾವು ಕೂಡ ವಿಷನೇ ಸೇರಿಸ್ತಿದ್ವಿ. ಹಾಗಾಗಿ ಸಾವಯವ ಗೊಬ್ಬರನ ನಾವು ಉಪಯೋಗಿಸ್ಬೇಕು ಅಂತಂದ್ರೆ ಇಳಕಲ್ಲಿಗೆ ಅಡ್ಡಲಾಗಿ ನಾವು ಬೇಸಾಯ ಪದ್ಧತಿನ ಮಾಡಿ ಬೀಜನ ಬಿತ್ತನೆ ಮಾಡಿ ಆ ಬಿತ್ತನೆ ಮಾಡಿದಂತದಕ್ಕೆ ಯಾವಾಗ ಎಷ್ಟು ಬೇಕೋ ಅದನ್ನ ಒಂದ್ ಸ್ವಲ್ಪ ಬೆಳೆದಾದ ನಂತರ ಎಡಕುಂಟೆ ಹೊಡೆದು ಅವಾಗ ಮತ್ತೆ ಕೊಟ್ಟಿಗೆ ಗೊಬ್ಬರನ ಇನ್ನೊಂದ್ಸರಿ ಹಾಕೋದ್ರಿಂದ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ, ಜಾಸ್ತಿ ಆದಾಯ ತಗೊಳ್ಲಿಕ್ಕೂ ಕೂಡ ಅವಕಾಶ ಆಗುತ್ತೆ, ಹಣ ಜಾಸ್ತಿ ಖರ್ಚು ಮಾಡೋ ಅಂತದೇನು ಅವಶ್ಯಕತೆ ಇರಲ್ಲ ಸರ್. ಹಾಗಾಗಿ ನಾವೇನ್ ಮಾಡ್ಬೇಕು, ಜಾಸ್ತಿ ನಮ್ಮ ಸಾವಯವ ಪದ್ಧತಿನೇ ಅಳವಡಿಸ್ಕೊಳೋಂಥದ್ದು, ಕೊಟ್ಟಿಗೆ ಗೊಬ್ಬರನೇ ಉಪಯೋಗಿಸುವಂಥದ್ದು, ಇಂಥದ್ರ ಬಗ್ಗೆನೇ ನಾವು ಜಾಸ್ತಿ ಮಾಡ್ಕೊಳ್ಳೋದು ಉತ್ತಮ. ಹಾಗಾಗಿ ನಾವು ಎಲ್ಲರಿಗೂ ಕೂಡ ನಾವು ಸಾವಯವ ಗೊಬ್ಬರನೇ ಉಪಯೋಗಿಸ್ಲಿಕ್ಕೆ ನಾವು ಜಾಸ್ತಿ ನಾವು ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಸರ್. 100-100 ಸಾವಯವ ಗೊಬ್ಬರನ ಉಪಯೋಗಿಸಿದ್ರೆ ನಿಜವಾಗ್ಲಿ ಹಿಂದೆ ನಮ್ಮ ಅಜ್ಜಿ ತಾತ ಅವರೆಲ್ಲ 105 ವರ್ಷ 110 ವರ್ಷ ನಮ್ಮನೆ ಅಜ್ಜಿನೇ 108 ವರ್ಷ ತನಕ ಬದುಕಿತ್ತು ಸರ್. ಅಷ್ಟು ಆರೋಗ್ಯವಾಗಿತ್ತು, ಒಂದು ಆಸ್ಪತ್ರೆಗೆ ಅಂತ ಹೋಗ್ತಾ ಇರ್ಲಿಲ್ಲ, ಎಲ್ಲಾದ್ರೂ ಹೋಗಿ ಬಿದ್ದು ಬಂತು ಅಂದ್ರೆ ಸುಣ್ಣ ತಗೊಂಡು ಕೈಗೆ ಮೆತ್ತತಾ ಇತ್ತು, ರಕ್ತ ಬಂತು ಅಂದ್ರೆ ನಾನು ನೋಡಿದ್ದದು ಸುಣ್ಣ ತಗೊಂಡು ಕೈಗೆ ಮೆತ್ತತಾ ಇತ್ತು. ಇವತ್ತು ಹಾಗಲ್ಲ ಸರ್, ಏನಾದ್ರೂ ಒಂದು ಚೂರು ಆಯ್ತು ಅಂದ್ರೆ ನಾವು ಎಲ್ಲಿರ್ತೀವಿ, ಆಸ್ಪತ್ರೆಯಲ್ಲೇ ಇರ್ತೀವಿ. ಆಸ್ಪತ್ರೆಗಳಿಗೆ ಇಂಗ್ಲಿಷ್ ಮೆಡಿಸಿನ್ಗೆ ನಾವು ಮಾರು ಹೋಗಿದೀವಿ. ನಮಗೆ ಯಾರಿಗೂ ಕೂಡ ಕಷ್ಟ ಆಗ್ಬಾರ್ದು, ಆ ಕ್ಷಣಕ್ಕೆನೆ ಮಾಯ ಆಗ್ಬೇಕು, ಆ ನಿಟ್ಟಲ್ಲಿ ನಾವು ಇವತ್ತು ಚಿಂತನೆ ಮಾಡ್ತಾ ಇದೀವಿ ಸರ್. ಈಗ ನೀವು ಪ್ರಾರಂಭದಲ್ಲಿ ಒಂದ್ ಮಾತಾಡಿದ್ರ ಅಂದ್ರೆ ನಮ್ಮ ಜಮೀನಿಗೆ ಸುತ್ತಲೂ ಎಲ್ಲ ಬದುಗಳ ನಿರ್ಮಾಣ ಮಾಡಿದ್ವಿ, ಜೊತೆಗೆ ಅರಣ್ಯ ಗಿಡಗಳನ್ನ ಹಾಕಿದ್ವಿ, ಇದ್ರ ಜೊತೆಗೆ ಮತ್ತೆ ನಾವು ಇಳಿಜಾರಿಗೆ ಅಡ್ಡಲಾಗಿ ಭೂಮಿ ಉಳುಮೆ ಮಾಡ್ತೀವಿ, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು, ಈ ತರ ಮಾಡೋದ್ರಿಂದ ನಿಮ್ಗೆ ಏನ್ ಅನುಕೂಲ ಅಂತ ಹೇಳ್ತೀರಾ? ಸರ್, ನಮ್ಮ ಊರಿಗೆ ಒಂದು ಜಲಾನಯನ ಅಂತ ಒಂದು ಯೋಜನೆ ಬಂತು. ಆ ಯೋಜನೆಯಲ್ಲಿ ನಾನು ಭಾಗವಹಿಸಿದ್ದೆ ಸರ್. ಆ ಯೋಜನೆಯಲ್ಲಿ ಭಾಗವಹಿಸಿದಾಗ ನಾನು ಒಂದು ರೈತಾಪಿ ವರ್ಗದ ಒಬ್ಬ ಮಹಿಳೆ ಆಗಿ ಆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಈ ಎಲ್ಲ ತರಬೇತಿಗಳು ಕೊಡ್ತಾ ಇದ್ರು, ಅವಾಗೆಲ್ಲ ಇದನ್ನ ನಾನು ಕೇಳಿಸ್ಕೊಂಡೆ. ಅವಾಗ ಒಂದು ಪಿಟ್ 10x10 ಒಂದಡಿ ಹಾಳ ಇಟ್ಟು ಆ ಒಂದು ಪಿಟ್ ತೆಗೆದ್ರೆ ಅದು 3600 ಲೀಟರ್ ನೀರ್ನ ಹಿಡಿದಿಟ್ಕೊಳ್ಳುತ್ತೆ ಸರ್. ಆ ಪಿಟ್ಟು ಮಳೆ ಬಂದಾಗ ಆ ಹಿಡಿದಿಟ್ಕೊಳ್ಳೋ ನೀರು ಅದು ಹಾಗೆ ಭೂಮಿಗೆ ಇಂಗೋದ್ರಿಂದ ಏನಾಗುತ್ತೆ ಸರ್ ಈಗ ಮಳೆ ನಾವ್ ಅಂದ್ಕೊಂಡು ಟೈಮಿಗೆ ಬರೋದಿಲ್ಲ, ನಾವೇ ಒಬ್ರು ಮಾತ್ ಕೇಳಲ್ಲ ಅಂದ್ರೆ ಮಳೆ ಪ್ರಕೃತಿ ಅದು ನಮ್ಮ ಮಾತು ಕೇಳುತ್ತ. ಹಾಗಾಗಿ ಮಳೆ ಬಂದಾಗ ಮಾತ್ರ ನಾವು ಅದ್ರ ನೀರು ಇಟ್ಕೊಳ್ಳೋ ಅಂತ ಪದ್ಧತಿನ ಮಾಡಿದ್ರೆ ಸುಮಾರು ನಾವೀಗ ಬೆಳೆ ಬಂದು ಹಾಕಿದೀವಿ, ಹೂ ಬರ್ತಾ ಇದೆ, ಅದು ಚೆನ್ನಾಗಿ ಇದಾಗಿದೆ ಅಂತ ಟೈಮಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಭೂಮಿಯಲ್ಲಿ ಎಲ್ಲೋ ಒಂದ್ ಕಡೆ ಅದು ಆ ನೀರ್ನ ಹಿಡಿದು ಇಟ್ಕೊಂಡಿದ್ರೆ ಏನಾಗುತ್ತೆ, ಆ ಬೆಳೆ ಒಳ್ಳೆಯ ಫಸಲನ್ನು ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವೊಂದು ಅಂತರ್ಜಲನ ಹೆಚ್ಚಿಸ್ಬೇಕು ಅಂದ್ರೆ ಜಮೀನಲ್ಲಿ ನಾವು ಈಗ ಬದು ಹಾಕ್ತಿವಲ್ಲ, ಬದುವಿಂದ ಒಂದಡಿ ಬಿಟ್ಟು ನಾವು ಪಿಟ್ಟನ್ನ ತೆಗೆದಾಗ ಆಗ ಕಾಲಾಂತರವಾಗಿ ಆ ಪಿಟ್ಟು ಮುಚ್ಚತಾ ಹೋಗುತ್ತೆ. ಆಗ ನಾವೊಂದು ಏನಾದ್ರೂ ಜಮೀನಲ್ಲಿ ಬದು ಮೇಲೆ ಒಂದು ಗಿಡನೂ ಕೂಡ ಇಟ್ಟರೆ ಆ ಗಿಡದಿಂದ ಬೇರು ಎಲ್ಲ ಆಳವಾಗಿ ಹೋಗಿ ಅಲ್ಲಿನೂ ಕೂಡ ನೀರಿನ ಮಟ್ಟನ ಹಿಡಿದಿಟ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಅಂತರ್ಜಲನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬದು ಹಾಕ್ತೀವಿ, ಬದು ಹಾಕಿದ್ಮೇಲೆ ಒಂದು ಹುಲ್ಲಿನ ಬೀಜಗಳನ್ನ ಹೆಮಟ ಹುಲ್ಲಿನ ಬೀಜ ಇರ್ಬೋದು, ಆಮೇಲೆ ಬೇರೆ ಬೇರೆ ಎಂಥದ್ದು ಹುಲ್ಲಿನ ಬೀಜಗಳನ್ನ ನಾವು ಹಾಕ್ತಾ ಬಂದ್ರೆ ಬದುನ್ನು ಕೂಡ ಒಡೆದು ಹೋಗಲ್ಲ. ಎಷ್ಟು ವರ್ಷ 15 ವರ್ಷ ಆದ್ರೂ ಕೂಡ ನಾವು ಅವತ್ತು ಹಾಕಿದ್ದು ಬದು ಇವತ್ತು ಕೂಡ ಹಾಗೇ ಇದೆ ಸರ್. ಅದು ಹೆಮಟ ಹುಲ್ಲಿನ ಬೀಜ ಅಂದ್ರೆ ಅದು ಹುಲ್ಲು ಬೆಳೆದ ಬರುತ್ತೆ, ಅದು ಬೆಳೆದಂಗ್ ಬೆಳೆದಂಗ್ ನಾವೇನ್ ಮಾಡ್ತೀವಿ ಅದನ್ನ ಕಟ್ ಮಾಡ್ಕೊಂಡು ಬಂದ್ರೆ ಆ ಹುಲ್ಲನ್ನ ಹಸುಗಳಿಗೆ ಹಾಕ್ತೀವಿ, ಮತ್ತೆ ಆ ಬದು ಮೇಲಿರೋಂಥ ಹುಲ್ಲು ಮತ್ತೆ ಬೆಳೀತಾ ಬರುತ್ತೆ. ಹಾಗಾಗಿ ಅದನ್ನ ಅಲ್ಲೇ ದನನ ಹಿಟ್ಟು ಮೇಸದಕ್ಕಿನ್ನ ಕಟ್ ಮಾಡಿ ಹೊರಗೆ ತಂದಾಕಿ ಮೇಸಿದ್ರೆ ಆ ಬದು ಶಾಶ್ವತವಾಗಿರುತ್ತೆ, ಒಡೆದೋಗ ಅಂತದಾಗ್ಲಿ ಇಂಥದ್ದೆಲ್ಲ ಏನೂ ಆಗೋದಿಲ್ಲ ಸರ್. ಅಂದ್ರೆ ಈ ರೀತಿ ನೀವು ಏನು ಕೃಷಿಯಲ್ಲಿ ಒಂದು ಬದಲಾವಣೆಯನ್ನ ಮಾಡಿಕೊಂಡಿದ್ದೀರಾ, ಸುತ್ತಲೂ ಬದುಗಳ ನಿರ್ಮಾಣ, ಈ ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದ್ರಿಂದ ಬರೀ ನೀರು ಶೇಖರಣೆ ಆಗೋದಷ್ಟೇ ಅಲ್ಲ, ಇದೊಂದೇ ಅಷ್ಟೇ ಅಲ್ಲ ನಿಮಗೆ ಅನುಕೂಲ. ಅಂದ್ರೆ ಇದ್ರ ಜೊತೆಗೆ ಸಾಕಷ್ಟು ನಿಮ್ಮ ಭೂಮಿಯಲ್ಲಿ ಇರತಕ್ಕಂತ ಮಣ್ಣಾಗಿರ್ಬೋದು, ನೀವು ಏನ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳಿದ್ರ ಆ ಒಂದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು. ಈಗ ಮುಂಗಾರಿಯಲ್ಲಿ ಸಾಕಷ್ಟು ಮಳೆ ಬರುತ್ತೆ, ಅಂದ್ರೆ ಸಾಕಷ್ಟು ಮಳೆ ಬಂದಾಗ ನೀರು ಬೇರೆ ನಿಮ್ಮ ಹೊಲದ ಮೇಗಳ ಹೊಲದಿಂದ ನೀರು ಕೊಚ್ಕೊಂಡು ಬಂದು ಆ ಒಂದು ಮಣ್ಣಿನ ಒಂದು ಫಲವತ್ತತೆ ಗೊಬ್ಬರ ಎಲ್ಲ ಕೊಚ್ಕೊಂಡು ಹೋಗುವಂತ ಒಂದು ಸಾಧ್ಯತೆನೇ ಇರುತ್ತೆ. ಅಂದ್ರೆ ಇದೆಲ್ಲ ನೋಡಿದ್ರೆ ಈ ರೀತಿ ನೀವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿರೋದು, ಈ ಒಂದು ಏರಿಯಾ ಒಂದು ನಿರ್ಮಾಣ ಅಂದ್ರೆ ಸಾಕಷ್ಟು ಅನುಕೂಲ ಆಗಿದೆ ನಿಮಗೆ. ಹೌದು ಸರ್, ಈಗ ನಮ್ದು ಒಂದ್ ಎಕರೆ ಜಮೀನ್ ಇದೆ ಅಂತ ಇಟ್ಕೊಳ್ಳೋಣ ಸರ್. ಮೇಲಿಂದ ಮಳೆ ಬಂತು, ಮಳೆ ಬಂದಾಗ ನಾವ್ ಅಲ್ಲಿ ಏನ್ ಈ ಜಮೀನಿಗೆ ಏನು ನಾವು ಒಂದ್ ಬದು ಹಾಕಿಲ್ಲ ಅಂದ್ರೆ ನಮ್ಮ ಜಮೀನಲ್ಲಿ ಇರೋಂತ ಒಳ್ಳೆ ಫಲವತ್ತತೆ ಆದಂತ ಮಣ್ಣು ನಾವು ಏನು ಗೊಬ್ಬರ ಹಾಕಿರ್ತೀವ ಗೊಬ್ಬರ ಇದೆಲ್ಲ ಅರ್ದು ಬೇರೆ ಕೆಳಗೆ ತಗ್ಗಿನಲ್ಲಿರೋಂತ ಪ್ರದೇಶಕ್ಕೆ ಹೋಗಿ ಸೇರ್ಕೊಳತ್ತೆ. ಆಗ ನಮ್ಮ ಹೊಲದ ಜಮೀನಿನ ಮಣ್ಣೆಲ್ಲ ಬೇರೆ ಜಮೀನಿಗೆ ಹೋಗುತ್ತೆ ಅಥವಾ ಊರಲ್ಲಿ ಯಾರ್ದೋ ಕೆರೆ ಕಟ್ಟೆ ಇರೋ ಅಂತ ಜಮೀನಿಗೆ ಹೋಗಿ ಸೇರ್ಕೊಳತ್ತೆ. ಅವಾಗ ನಾವು ಎಷ್ಟೇ ಬೇಸಾಯ ಮಾಡ್ಲಿ, ಎಷ್ಟೇ ಗೊಬ್ಬರ ಹಾಕ್ಲಿ, ಏನೇ ಮಾಡ್ಲಿದ್ರು ಇಲ್ಲಿ ನಾವು ನಮ್ಮ ಜಮೀನಲ್ಲಿ ಜಾಸ್ತಿ ಬೆಳೆನ ತಗೊಂಡ್ಲಿಕ್ಕೆ ಆಗಲ್ಲ. ಅದು ನಮ್ಮ ಜಮೀನಿನೆಲ್ಲ ಕೊಚ್ಕೊಂಡೋಗಿ ಬೇರೆ ಜಮೀನಲ್ಲಿ ಫಲವತ್ತತೆ ಆಗಿ ಅಲ್ಲಿ ಆ ತೋಟಗಳು ನೋಡಿದ್ರೆ ಎಷ್ಟು ಚೆನ್ನಾಗಿ ಫಸಲು ಅದರಲ್ಲಿ ಚೆನ್ನಾಗಿ ಕಾಯಿ ಸಿಗುತ್ತೆ, ಅವ್ರಿಗೆ ಒಳ್ಳೆ ಬೆಳೆ ಸಿಗುತ್ತೆ. ಹಾಗಾಗಿ ಈ ಮೇಲೆ ದಿಣ್ಣೆ ಪ್ರದೇಶದಲ್ಲಿ ಇರೋಂತ ರೈತರು ಎಷ್ಟೇ ದುಡಿದ್ರು ಕೂಡ ಅವರ ಪರಿಸ್ಥಿತಿ ಬಹಳ ಬೇಸತ್ತೋಗುತ್ತೆ ಸರ್. ಯಾಕೆ ಬೇಸತ್ತೋಗುತ್ತೆ ಅಂದ್ರೆ ಈ ಪರಿಸ್ಥಿತಿ ಇದು ನಮಗೆ ಗೊತ್ತಿರಲ್ಲ. ಇದು ನಮ್ ಜಮೀನಲ್ಲಿ ನಾವು ಬದುಗಳು ಹಾಕೊಂಡು ನಮ್ಮಲ್ಲಿ ಇರೋಂತ ಒಂದು ಒಳ್ಳೆ ಫಲವತ್ತತೆ ಆದಂತ ಮಣ್ಣು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಸುಮಾರು 8-15 ವರ್ಷ ಬೇಕಾಗುತ್ತೆ ಸರ್. ನಾವು ಅಂತ ಮಣ್ಣನ್ನೇ ಕಳ್ಕೊಂಡಾದ್ಮೇಲೆ ನಾವು ಏನು ಒಳ್ಳೆ ರೈತರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಸರ್. ಹಾಗಾಗಿ ನಮ್ಮ ಜಮೀನಲ್ಲಿ ಒಳ್ಳೆ ಮಣ್ಣನ್ನು ನಾವು ಉಳಿಸ್ಕೋಬೇಕು ಅಂದ್ರೆ ನಾವು ಖಂಡಿತವಾಗಿ ಬದುಗಳನ್ನ ಹಾಕೋಣೋದ್ರಿಂದ ನಾವು ಉಳಿಸ್ಕೋಬಹುದು, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ಕೊಳ್ಬಹುದು, ಮಣ್ಣು ನಮ್ಮ ಒಂದು ಒಳ್ಳೆ ಮಣ್ಣು ಕೊಚ್ಚಿ ಹೋಗದಂತೆ ನಾವು ತಡೆಗಟ್ಕೊಳ್ಲಿಕ್ಕೆ ಒಂದು ಕಾರಣ ಆಗುತ್ತೆ ಸರ್. ಈಗ ಸುಮಾರು ನೀವೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಬೇರೆ ಬೇರೆ ಆಗಿದ್ವಿ ಅಂತ ಹೇಳಿದ್ರ, ನಿಮ್ಮ ಒಂದು ಭಾಗಕ್ಕೆ ಎಷ್ಟು ಎಕರೆ ಕೃಷಿ ಭೂಮಿ ಬಂದಿದೆ? 5 ಎಕರೆ. ಈಗ 5 ಎಕರೆ ಜಮೀನು ಏನ್ ನೀರಾವರಿ ಬರುತ್ತಾ ಏನ್ ಖುಷ್ಕಿ ಭೂಮಿ ಬರುತ್ತೆ? ನೀರಾವರಿ ನಮಗೇನು ಕೊಡ್ಲಿಲ್ಲ ಸರ್, ನಮಗೆಲ್ಲ ಖುಷ್ಕಿ ಜಮೀನೇ ಬಂದಿದ್ದು. ತೋಟ ಬಂದು ಖುಷ್ಕಿನೆ, ಎರೆಹೊಲನು ಖುಷ್ಕಿನೆ, ಇನ್ನೊಂದು ಕಪ್ಪು ಕಲ್ಲು ಮರಳು ಮಿಕ್ಸಿತ ಬರುತ್ತೆ, ಕೆಂಗ್ಲು ಅಂತ ಹೇಳ್ತಾರಲ್ಲ ಸರ್, ಅದು ಕೂಡ ಬೆದ್ಲೆ ಎಲ್ಲ. ಈಗ 5 ಎಕರೆ ಕೃಷಿ ಭೂಮಿ ಬಂದಿದೆಯಲ್ಲ ನಿಮ್ಮ ಒಂದು ಭಾಗಕ್ಕೆ, ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮಗೆ ನೀರಾವರಿ ಮಾಡಬೇಕು, ಏನಾದ್ರೂ ಒಂದು ಬೆಳೆಗಳನ್ನ ಡಿಫ್ರೆಂಟ್ ಬೆಳೆಗಳನ್ನ ಬೆಳಿಬೇಕು ಅಂತ ಅನ್ಸಲ್ವಾ? ನಮಗೆ ಬೆಳಿಬೇಕು ಅಂತ ಅನ್ನಿಸ್ತು. ಇತ್ತೀಚಿನ ದಿನದಲ್ಲಿ ಬೋರ್ ಕೊರ್ಸಿದೀವಿ ಸರ್, ಇವಾಗ ಅದು ಬೋರ್ ಕೊರ್ಸಿ ನೀರು ಕಡಿಮೆ ಬಂದಿದೆ, 1.5 ಇಂಚ್ ಬಂದಿರೋದ್ರಿಂದ ಅದು ತೋಟಕ್ಕೆ ತೆಂಗಿನ ಗಿಡಕ್ಕೆ ಆಗುತ್ತೆ. ಆಮೇಲೆ ತುಂಬಾ ಏನೋ ಮಳೆ ಬರಲಿಲ್ಲ ಅಂತಂದಾಗ ಸ್ವಲ್ಪ ಈರುಳ್ಳಿಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳೋ ಅಂತದೊಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್. ಈಗ 5 ಎಕರೆ ಕೃಷಿ ಭೂಮಿಯಲ್ಲಿ 1 ಎಕರೆ ತೆಂಗಿದೆ, ಇನ್ನ 4 ಎಕರೆಗೆ ಏನೇನು ಬಿತ್ತನೆ ಮಾಡಿ ಬೆಳೆದ್ರೆ ಈ ವರ್ಷ? ತೋಟದಲ್ಲಿ ನಾವು ಏನು ಬಿತ್ತನೆ ಮಾಡ್ಲಿಲ್ಲ ಸರ್, ಈ ಎರೆ ಹೊಲದಲ್ಲಿ ನಾವು ಈರುಳ್ಳಿ ಹಾಕಿದ್ವಿ ಸರ್, ಆಮೇಲೆ ಮೆಣಸಿನ ಗಿಡ ಹಾಕಿದ್ವಿ, ಇಷ್ಟು ಮಾಡಿದ್ವು. ಇನ್ನೊಂದು ಜಮೀನಲ್ಲಿ ಫಸ್ಟ್ ಎಳ್ಳು ಹಾಕಿದ್ವಿ ಸರ್, ಆಮೇಲೆ ಎಳ್ಳಾದ್ಮೇಲೆ ರಾಗಿ ಹಾಕಿದ್ವಿ, ರಾಗಿ ಹಾಕಿ ಅದರಲ್ಲಿ ದ್ವಿದಳ ಧಾನ್ಯನೋ ಬೆಳಿಬೇಕು ಅಂತೇಳಿ ಅವರೇ ಹಾಕಿದ್ವಿ, ತೊಗರಿ ಹಾಕಿದ್ವಿ. ಯಾಕನಿಸ್ತು ನಿಮಗೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳಿಬೇಕು ಅಂತ? ಈಗ ರಾಗಿ ಹಾಕಿದೀವಿ ನಾವು ಅಂತಂತಾದ್ಮೇಲೆ ಬರೀ ರಾಗಿ ಹಾಕಿದ್ರೆ ಆಗೋದಿಲ್ಲ. ಈಗ ತೊಗರಿ ಹಾಕಿದ್ರೆ ನಾವು ದಿನನಿತ್ಯ ಸಾಂಬಾರ್ ಮಾಡ್ಲಿಕ್ಕೆ ತೊಗರಿ ಬೇಳೆ ಬೇಕು, ಅವರೇ ಹಾಕಿದೀವಿ ಅದು ಅವರೇ ಬೇಳೆ ಬೇಕು, ಇದೆಲ್ಲ ನಮಗೆ ಉಪಯೋಗಿಸ್ಲಿಕ್ಕೆ ಬೇಕು, ಎಲ್ಲದನ್ನ ನಾವು ದುಡ್ಡು ಕೊಟ್ಟು ತಗೊಂಡ್ಲಿಕ್ಕೆ ಆಗಲ್ಲ ಅಂತಂತ ನಮ್ಮಅಮ್ಮ ನಮ್ಮಅಪ್ಪ ಅವರು ಬೆಳಿತಿದ್ರು ಅವಾಗ ಅದನ್ನ ನೋಡಿದ್ವಿ, ಹಂಗಾಗಿ ಇದನ್ನು ಹಾಕಿದ್ರೆ ನಮ್ಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಪದ್ಧತಿಯಿಂದ ನಾವು ಅದನ್ನ ಮಾಡಿದ್ವಿ ಸರ್. ಈಗ ಸಾಕಷ್ಟು ನಮಗೆ ಕೃಷಿ ಭೂಮಿ ಇದೆ, ಈ ಎಲ್ಲದನ್ನು ಭೂಮಿ ಬೇರೆ ಕಡೆ ಯಾಕೆ ನಾವು ಕೊಂಡ್ಕೊಂಡು ತಿನ್ಬೇಕು? ಈಗ ಬೇಳೆ ಆಗಿರ್ಬೋದು, ಒಂದು ತರಕಾರಿ ಆಗಿರ್ಬೋದು, ಈ ದ್ವಿದಳ ಧಾನ್ಯಗಳ ಒಂದು ಕಾಳು ಆಗಿರ್ಬೋದು, ಯಾಕೆ ನಮ್ಮಲ್ಲೇ ಎಲ್ಲ ಬೆಳ್ಕೊಳ್ಬೇಕಂತ ಹೇಳಿ ನಿಮ್ಮ ಅನಿಸಿಕೆ? ಹೌದು ಸರ್, ಈಗ ಸ್ವಲ್ಪ ಅವತ್ತಿದ್ದಂಗೆ ಇವತ್ತಿಲ್ಲ ಸರ್ ಪರಿಸ್ಥಿತಿ. ಹಾಗಾಗಿ ಬರ್ತಾ ಬರ್ತಾ ನಾವು ನೋಡ್ತೀವಲ್ವಾ ಇರೋ ಇಷ್ಟು ಜಾಗದಲ್ಲಿ, ಈಗ ನಮ್ಮ ಒಂದು ಕುಟುಂಬಕ್ಕೆ ಬೇಕಾಗಿದ್ದೇನು ಅಂತಂದ್ರೆ ಒಂದ್ ಸ್ವಲ್ಪ ಒಂದಿಷ್ಟು ಮೆಣಸಿನ ಗಿಡನ ನಾವೇ ಹಾಕೋಬಹುದು, ಒಂದಿಷ್ಟು ಟೊಮೆಟೊ ಗಿಡ ನಾವೇ ಹಾಕೋಬಹುದು, ಬದನೆ ಗಿಡ ನಾವೇ ಹಾಕೋಬಹುದು, ಕೊತ್ತಂಬರಿ ಸೊಪ್ಪನ್ನ ನಾವೇ ಮಾಡ್ಕೋಬಹುದು, ಪುದೀನ ಸೊಪ್ಪನ್ನ ನಾವೇ ಒಂದ್ ಸ್ವಲ್ಪ ಏನಾದ್ರೂ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಇಷ್ಟು ಜಾಗದಲ್ಲಿ ಇದೆ ಅಂತಂದ್ರೆ ನಾವು ಅದನ್ನೇ ನಾವು ಪಾತ್ರೆ ತೊಳೆದ ನೀರಿರ್ಬೋದು, ಬಟ್ಟೆ ತೊಳೆದಿದ್ದು ನೀರಿರ್ಬೋದು, ಇಂಥದ್ದೆಲ್ಲದನ್ನು ಕೂಡ ನಾವೇ ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ನಾವು ಹೊರಗೆ ಹೋಗಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿನ್ನ ಇಲ್ಲಿ ನಾವೇ ಬೆಳಿತೀವಿ ಇದು ನಮಗೆ ಸಿಗುತ್ತೆ ಅಂತನ್ನೋದು ಒಂದು ನಾವು ಅಲ್ಲಿ ಇಲ್ಲಿ ಎಲ್ಲ ನೋಡ್ತೀವಲ್ವಾ, ಹಾಗಾಗಿ ಅದನ್ನ ನಾನು ಒಂದ್ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ನಾವು ಮಾಡ್ತಾ ಇದೀವಿ ಸರ್. ಅದನ್ನ ಅಂದ್ರೆ ಮನೆ ಹತ್ರ ಕೈತೋಟ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಮಾಡ್ಕೊಂಡಿದ್ರ ಕೈತೋಟನ ಸರ್? ಒಂದ್ ಸ್ವಲ್ಪ ಹಿಂಗೆ ಜಾಗ ಇದೆ ನಮ್ಮ ಮನೆ, ಅಲ್ಲಿ ಒಂದ್ ಸ್ವಲ್ಪ ಮಡಿ ತರ ಮಾಡ್ಕೊಂಡಿದೀವಿ, ಅದರಲ್ಲಿ ಒಂದ್ ಸ್ವಲ್ಪ ಒಂದ್ ಕಾಲ್ ಕೆಜಿ ಅಷ್ಟು ಕೊತ್ತಂಬರಿ ಬೀಜ ಹಾಕ್ತಿವಿ ಸರ್, ಅದು ನಮಗೆ ಸುಮಾರು ಸಾಕಷ್ಟು ಆಗುತ್ತೆ. ಒಂದಿಷ್ಟು ಪುದೀನ ಹಾಕೊಂಡಿದೀವಿ, ಹಸೆ ಶುಂಠಿ ಇದ ನಾವು ಮಾರ್ಕೆಟ್ ಇಂದ ತಂದು ಹಸೆ ಶುಂಠಿ ಊರ್ಕೊಂಡಿದೀವಿ, ಅದು ಸಿಗುತ್ತೆ ಸರ್. 5-10 ಗುಣಿ ಟೊಮೆಟೊ ಸಸಿ ಹಾಕೊಂಡಿದೀವಿ, ಬದನೆಕಾಯಿ ಗಿಡ ಹಾಕಿದೀವಿ, ಮೆಣಸಿನ್ಕಾಯಿನ ಗಿಡ ಹಾಕೊಂಡಿದೀವಿ. ಸ್ವಲ್ಪನೆ ನಮ್ಮ ಮನೆಗೆ ಎಷ್ಟು ಬೇಕು ಅನ್ನೋ ಅಷ್ಟಕ್ಕೆ ನಾವು ನಮ್ಮ ಜಾಗನು ಎಷ್ಟಿದೆ ಅಷ್ಟನ್ನು ನೋಡಿ ಇಷ್ಟ ಹಾಕೊಂಡಿದೀವಿ. ಒಂದು ಸುಜಲ ಯೋಜನೆಯಲ್ಲಿ 2 ನಿಂಬೆಹಣ್ಣಿನ ಗಿಡ ಕೊಟ್ಟಿದ್ರು ಸರ್, ಒಂದು ತೋಟಕ್ಕೆ ಹಾಕಿದೀವಿ, ಒಂದು ಮನೆಯಲ್ಲಿ ಹಾಕಿದೀವಿ. ತುಂಬಾ ನಿಂಬೆಹಣ್ಣು ನಮ್ಮ ಮನೆಗೆ ಉಪಯೋಗಿಸಿ ಉಪ್ಪಿನಕಾಯಿ ಹಾಕೊಂಡು ಬೇರೆ ಫ್ರೆಂಡ್ ಸರ್ಕಲ್ಲಿ ಕೊಡೋಷ್ಟೆಲ್ಲ ಅದು ತುಂಬಾ ಇಳುವರಿ ಸಿಗುತ್ತೆ ಸರ್. ಮಾರಾಟ ಮಾಡಿದ್ರೆ? ಮಾರಾಟ ಮಾಡಲ್ಲ ಸರ್, ಫ್ರೆಂಡ್ ಸರ್ಕಲ್ ಅಲ್ಲಿ ಅಕ್ಕಪಕ್ಕದವರು ಇನ್ನೇನ್ ಗೊತ್ತಲ್ಲ ಸರ್, ಮನೆ ಹತ್ರ ಇದೀವಿ ಅಂದ್ರೆ ಒಂದೆರಡು ಕೊಡಿಸು ಮಕ್ಕ ನಮಗೆ ಒಂದೆರಡು ಅಂತ ಬರ್ತಾರೆ, ಕೊಡ್ಬೇಕಾಗುತ್ತೆ, ದುಡ್ಡೇ ಮುಖ್ಯ ಅಲ್ಲ ಸರ್. ಈಗ ಸಾಕಷ್ಟು ಈಗ ಮನೆ ಹತ್ರ ಕೈತೋಟ ಮಾಡ್ಕೊಂಡು ಸೊಪ್ಪು ತರಕಾರಿ ನಿಂಬೆ ಹಣ್ಣು ಇವನ್ನೆಲ್ಲ ಬೆಳಿತೀವಿ ಅಂತ ಹೇಳಿದ್ರಲ್ಲ, ಏನು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಬೆಳಿತೀರ, ಏನು ಈ ಒಂದು ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಬೆಳಿದ್ರ? ಇಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರ ದನಿನ ಗೊಬ್ಬರನೇ ನಮ್ದು ಒಂದ್ ಇಟ್ಕೊಂಡಿದೀವಿ ನಾವು ಹಸು ಅಂತ ಹೇಳಿದ್ವಲ್ಲ, ಹಾಗಾಗಿ ಅದರಿಂದ ಆ ಒಂದು ಹಸುನಿಂದನೇ ನಾವು ಗೊಬ್ಬರ ಹಾಕಂತೀವಿ. ಇನ್ನು ಎಲ್ಲಾದ್ರೂ ಯಾರಾದ್ರೂ ಒಂದು ಆ ಕಡೆಯಿಂದ ಟ್ರ್ಯಾಕ್ಟರ್ ಯಾರು ತಗೊಂಡೋದ್ರು ಅಂದ್ರೆ ಒಂದ್ ಸ್ವಲ್ಪ ಕೆಮ್ಮಣ್ಣು ಇಂಥದ್ದೊಂದ್ ಸ್ವಲ್ಪ ಇಟ್ಕಂತೀವಿ. ಒಂದ್ ಕಡೆ ಗುಂಡಿ ಮಾಡ್ಕೊಂಡಿದೀವಿ ಸರ್, ಆ ಗುಂಡಿನಲ್ಲಿ ಏನ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿದ್ದನ್ನೆಲ್ಲ ಕಸ ಅದು ಇದು ಎಲ್ಲ ಅಲ್ಲ ಹಾಕ್ತಿವಿ, ಒಂದಿಷ್ಟು ಸೊಪ್ಪು ತಂದು ಹಾಕ್ತಿವಿ, ಇಂಥದ್ದೆಲ್ಲ ಹಾಕಿ ಅಲ್ಲೇ ಕಸ ಒಣ ಕಸ ಅಂತೇಳಿ ಅದನ್ನೇ ಒಂದಿಷ್ಟು ಕಸ ಅಂತ ಮಾಡ್ಕೊಂತೀವಿ, ಒಂದ್ ಸ್ವಲ್ಪ ನೀರ್ ಹಾಕ್ತಿವಿ, ಗಂಜಲ ಇದೆಲ್ಲ ಹಾಕಿ ಒಂದ್ ಸ್ವಲ್ಪ ದಿವಸ ಅದನ್ನೇ ಕೊಳೆಯಕ್ ಬಿಡ್ತೀವಿ ಸರ್. 1-2 ತನಕ ಕೊಳೆಯಕ್ ಬಿಟ್ಕೊಂಡು ಅದನ್ನೇ ಮತ್ತ ಅದನ್ನೆಲ್ಲ ತೆಗೆದು ಮತ್ ಚೆನ್ನಾಗಿ ಅದನ್ನ ಸದ್ದೆಲ್ಲ ಮಾಡಿ ಅದೇ ನಮ್ಮನೆ ಗಿಡಗಳಿಗೆಲ್ಲ ಹಾಕೊಂತೀವಿ, ಅದಕ್ಕೊಂದೆರಡು ಎರೆಹುಳ ಬಿಟ್ಕೊಂಡಿದೀವಿ ಸರ್ ಅದಕ್ಕೆ. ಹಂಗಾಗಿ ಈ ತರ ಮಾಡೋದ್ರಿಂದ ನಾವು ತರಕಾರಿ ಸೊಪ್ಪು ಇಂಥದ್ದೆಲ್ಲ ಏನ್ ನಾವೇನ್ ಮಾರ್ಕೆಟ್ಗೆ ಹೋಗಿ ಏನ್ ತಗೊಳೋದು ಕಡಿಮೆ ಸರ್. ಈಗ ಸಾಕಷ್ಟು ನಿಮ್ಮ ಮನೆ ಹತ್ರ ಕೈ ತೋಟ ಮಾಡ್ಕೊಂಡು ನೀವು ಬೆಳಿತಾ ಇರೋದ್ರಿಂದ ಗುಣಮಟ್ಟದ ಒಂದು ಸೊಪ್ಪು ತರಕಾರಿಗಳು ಸಿಗ್ತಾವ ನಿಮಗೆ, ಯಾವುದೇ ರಾಸಾಯನಿಕ ಬಳಸಲ್ಲ, ಪ್ರತಿನಿತ್ಯ ನಿಮಗೆ ಫ್ರೆಶ್ ಆದ ಒಂದು ತರಕಾರಿಗಳು ಸೊಪ್ಪನ್ನ ನೀವು ನಿಮ್ಮ ಊಟಕ್ಕೆ ಬಳಸ್ತೀರಾ ಅಂದ್ರೆ ಅವಾಗ ನೀವು ಆರೋಗ್ಯವಾಗಿರಕ ಇದು ಒಂದು ಕೈ ತೋಟನ ಕಾರಣ ಆಯ್ತು ಅಂದ್ರೆ ತಪ್ಪಾಗ್ಲಾರ್ದು. ಖಂಡಿತ ಸರ್, ನಾವು ಅದೇ ಸರ್ ನಾವು ಅದಕ್ಕೆ ಹೇಳೋದು, ಅವತ್ತೆಲ್ಲ ಹಿಂದೆ ನಾನು ನಮ್ಮ ಅಜ್ಜಿಯರಲ್ಲಿ ನಾನು ನೋಡ್ತಾ ಇದ್ದೆ, ಹಿಂದೆ ನೋಡಿದ್ದು ನನಗೆ ಇವತ್ತು ಅರಿವಾಗ್ತಾ ಇತ್ತು ಸರ್, ಮಧ್ಯೆ ಯಾಕೆ ಇವ್ರು ಇಷ್ಟೊಂದೆಲ್ಲ ಹೇಳ್ತಾ ಇದಾರೆ ಯಾಕೆ ಇದು ಅನ್ನೋದು. ನನಗೆ ಒಂದು 7ನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ನಮಗೊಬ್ರು ಮಾಸ್ಟ್ರು ಪಾಠ ಮಾಡ್ಬೇಕಾದ್ರೆ ಏನಂತ ಹೇಳಿದ್ರು ಸರ್ ಅಂತಂದ್ರೆ, ಇನ್ನೊಂದು 20 ಆದ್ಮೇಲೆ ನೀವು ದುಡ್ಡು ಕೊಟ್ಟು ನೀರು ತಗೊಂಡು ಕುಡಿಬೇಕು ಅಂತ ಹೇಳಿದ್ರು. ನನಗೆ ಅವತ್ ನಾನು ಯೋಚನೆ ಮಾಡಿದಾಗ ಈ ಮೇಷ್ಟ್ರಿಗೇನ್ ಬುದ್ಧಿ ಇದೆಯೋ ಇಲ್ವೋ, ಈ ತರ ಹೇಳ್ತಾರಲ್ಲ ನಮ್ಮೂರಲ್ಲಿ ಅಂತ ಹಳ್ಳಗಳಿದಾವೆ, ಅಯ್ಯೋ ಅಲ್ಲಿ ಅಂತ ಕೆರೆ ಐತಿ, ಇಲ್ಲಿ ಕಟ್ಟೆ ಐತಿ, ಇದೇನು ಇವ್ರು. ನನಗೆ ಅವತ್ತು ಅಷ್ಟೊಂದು ದೂರದೃಷ್ಟಿ ಇರಲಿಲ್ಲ, ನಾನು ಅವತ್ ನನ್ನ ಕೆಪಾಸಿಟಿಗೆ ಯೋಚನೆ ಮಾಡಿದ್ದೆ, ಅದು ನನಗಿವತ್ತು ಓ ಯಾಕೆ ಈ ಮಾಸ್ಟರ್ ಹೀಗೆ ಹೇಳ್ತಾ ಇದ್ರು ಅನ್ನೋದನ್ನ ಇವತ್ತು ನಾನು ಯೋಚನೆ ಮಾಡಿದೆ. ಇವತ್ತು ಒಂದು ಶುದ್ಧವಾದ ಕುಡಿಯೋ ನೀರ್ಲಿಕ್ಕೆ ಎಷ್ಟು ಕಷ್ಟಪಡಬೇಕು, ಒಂದು ಸರಿಯಾದ ಸಾವಯವ ಗೊಬ್ಬರ ಹಾಕಿ ಬೆಳೆದಿರೋ ಅಂತ ಬೆಳೆನ ನಾವು ಉಪಯೋಗಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತನ್ನೋದು ಇವತ್ತಿನ ಸ್ಥಿತಿನ ನೋಡಿ. ಯಾಕೆ ಎಲ್ಲರೂ ಕೂಡ ಯಾರನ್ನ ನೋಡ್ರಿ, ಕಾಲು ನೋವು ಚಿಕ್ಕ ಏಜ್ ಅವರಿಗೆ ಕಾಲು ನೋವು ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಶುಗರ್ ಅಂತ ಹೇಳ್ತಾರೆ, ಬಿಪಿ ಅಂತ ಹೇಳ್ತಾರೆ, ತುಂಬಾ ಜಾಸ್ತಿ ದಪ್ಪ ಆಗುವಂತದ್ದು. ಇದೆಲ್ಲದನ್ನ ನೋಡಿದ್ರೆ ಏನಪ್ಪ ಇದು ಜೀವನ, ಈ ಒಂದು ಸ್ಥಿತಿ ಅನ್ನೋದು ಇತ್ತೀಚಿನ ದಿವಸದಲ್ಲಿ ನಾನು ಇದೆಲ್ಲ ನೋಡಿದಾಗ ನನಗೆ ಇದ್ರ ಬಗ್ಗೆ ಅರಿವಾಯ್ತು ಸರ್. ಹಾಗಾಗಿ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ನಾವು ಹಿಂದೆ ಏನು ನಮ್ಮ ತಾತ ಮುತ್ತಾತಗಳು ಮಾಡ್ತಾ ಇದ್ರು ಅಂತ ಒಂದು ಕಸುಬು, ಜಾನುವಾರುಗಳನ್ನ ಸಾಕೋದ್ರಿಂದ ಜಮೀನಿನ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳ್ಕೊಂಡು ನಾವು ಅದರಿಂದ ನಿಜವಾಗ್ಲೂ ಕೂಡ ನಾವು ಬಹಳ ಅಭಿವೃದ್ಧಿನ ಹೊಂದಬಹುದು. ನಾವು ಮುಂದಿನ ಪೀಳಿಗೆಗೂ ಕೂಡ ನಾವೇನಾದ್ರೂ ಮಾಡಿರೋಂಥದ್ದನ್ನ ಸ್ವಲ್ಪ ಮುಂದಿನ ಪೀಳಿಗೆಗೂ ಇಷ್ಟವಷ್ಟಾದ್ರೂ ನಾವು ಬಿಟ್ಟೋಗ್ಬಹುದು. ನಾವು ಗಮನ ಹರಿಸ್ಲಿಲ್ಲ ಅಂದ್ರೆ ನಮಗೆ ಈಗ ಈ ಪರಿಸ್ಥಿತಿ ಬಂದಿದೆ, ಮುಂದಿನ ಪರಿಸ್ಥಿತಿ ಅವ್ರು ಏನ್ ತಿಂದು ಬದುಕಬೇಕೋ ಅಥವಾ ಏನ್ ಹಂಗೆ ಸಾಯ್ಬೇಕೋ ಏನೋ ಅನ್ನೋದು ಇವತ್ತು ಚಿಂತನೆ ಮಾಡೋ ಅಂತ ಒಂದು ನೋಡ್ತಾ ಇದೀವಿ. ಅಂದ್ರೆ ಮುಂದಿನ ನಮ್ಮ ಮಕ್ಕಳಿಗೆ ಅಂದ್ರೆ ಗುಣಮಟ್ಟದ ಮಣ್ಣು ಅಂದ್ರೆ ಜೀವಂತ ಮಣ್ಣನ್ನ ನಾವು ಕೊಡಬೇಕು ಅಂತಂದ್ರೆ ಇವತ್ತಲೇ ನಮ್ಮ ಕೃಷಿಕರು ಈ ಒಂದು ರಾಸಾಯನಿಕ ಮುಕ್ತವಾದಂತ ಒಂದು ಕೃಷಿ ಪದ್ಧತಿಗೆ ಬರಬೇಕು ಅಂತ ಹೇಳ್ತೀರಾ? ಹೌದು ಸರ್, ಇವತ್ತು ಮಣ್ಣು ಪರೀಕ್ಷೆನ ನಾವು ಇವತ್ತು ನೋಡಿದ್ರೆ ಯಾ ಇಲಾಖೆಯಲ್ಲ ಹೋಗಿ ಮಣ್ಣು ಪರೀಕ್ಷೆ ಮಾಡ್ರಮ್ಮ ಮಣ್ಣು ಪರೀಕ್ಷೆ ಮಾಡ್ರಮ್ಮ ಅಂತ ಹೇಳ್ತಾರೆ. ಅವತ್ತೆಲ್ಲ ಏನ್ ಯಾರು ಮಣ್ಣು ಪರೀಕ್ಷೆ ಮಾಡ್ತಾ ಇರಲ್ಲ, ಇವತ್ ಯಾಕೆ ಮಣ್ಣು ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಇವತ್ ನಾವು ದಿನ ನೀರ್ ಬಿಡ್ತಾ ಇದೀವಿ ಜಮೀನಿಗೆ ಬೋರಿಂದ, ಆಮೇಲೆ ರಸಗೊಬ್ಬರ ತಂದು ಡಿ ಎ ಪಿ ಯೂರಿಯಾ ಅದು ಇದು ಪೊಟಾಶ್ ಇದೆಲ್ಲ ಹಾಕ್ತಾ ಇದೀವಿ, ಔಷಧಿ ಹೊಡಿತೀವಿ, ಇದೆಲ್ಲ ಮಾಡಿ ಮಾಡಿ ಏನಾಗಿದೆ, ಮಣ್ಣು ಬೆಂಡಾಗಿ ಹೋಗಿದೆ. ಅದರಲ್ಲಿ ಏನು ಕೂಡ ಪೌಷ್ಟಿಕ ಅಂಶ ಇಲ್ಲ. ನಾವ್ ಏನೇ ಹಾಕಿದ್ರು ಕೂಡ ಅಷ್ಟೇ, ಆದ್ರೂ ಇಷ್ಟೆಲ್ಲ ಹಾಕಿದ್ರು ಅಯ್ಯೋ ತೆಂಗ್ ಹರಳೆ ಹಾಕ ಸುದುರ್ತೈತೆ ಅಡಿಕೆ ಅದು ಅನ್ನ ಅನ್ನೋದು, ಮತ್ತೆ ಅದಕ್ಕೆ ತಗೊಂಡು ಇನ್ನೊಂದು ಹೊಡೆಯೋದು, ಆ ತೆಂಗಿನಕಾಯಿ ಹಳ್ಳುದ್ರತವೆ ಅನ್ನೋದು, ಅದು ಒಂದು ಈ ತರ ಮಾಡಿ ಮಾಡಿ ಏನಾಗಿದೆ, ಜಾಸ್ತಿ ವಿಷನೇ ಮಣ್ಣಿಗೆ ನಾವು ಕೊಡ್ತಾ ಇದೀವಿ. ಹಾಗಾಗಿ ರೈತರಿಗೆ ಏನ್ ಮಾಡ್ತಾ ಇದಾರೆ ಅಧಿಕಾರಿ ವರ್ಗದವರು, ನೀರಾವರಿ ಇಂತ ಕಡೆ ಇರೋದು ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆ ಮಾಡ್ರಮ್ಮ ಅಂತ ಹೇಳ್ತಾರೆ. ಈ ಬೆದ್ಲು ಜಮೀನ್ ಇಂತದಿರೋದಕ್ಕೆ ಅಟ್ಲೀಸ್ಟ್ 3 ವರ್ಷಕ್ಕೆ ಒಂದ್ಸತಿನಾದ್ರೂ ಮಣ್ಣು ಪರೀಕ್ಷೆ ಮಾಡ್ರಮ್ಮ ಅಂತ ಹೇಳ್ತಾ ಇದಾರೆ. ಅವತ್ತೆಲ್ಲ ಯಾರೇನೋ ಇಲಾಖೆಗಳಿಗೆ ಹೋಗಿ ಏನ್ ಕೇಳ್ತಿರ್ಲಿಲ್ಲ ಸರ್. ಇವತ್ ನೋಡಿದ್ರೆ ನಾವು ಅಂತವ್ರಿಗೆ ಮಾರು ಹೋಗ್ಬೇಕಾಗಿತ್ತು. ಯಾರಾದ್ರೂ ಇಲಾಖೆಯವ್ರು ಬರ್ತಾರೋ, ಯಾರ್ಯಾರು ಎಲ್ಲೆಲ್ಲರು ಬಂದು ಏನೇನ್ ನಮಗೆ ಮಾಹಿತಿ ಕೊಡ್ತಾರೋ ಅದನ್ನ ತಗೊಂಡು ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಒಂದು ಪದ್ಧತಿನ ಈಗ ಅಳವಡಿಸ್ಕೋಬೇಕಾಗಿದೆ. ಅಷ್ಟು ನಾವು ರೈತಾಪಿ ವರ್ಗದವರು ಬಹಳವ ನೆಗ್ಲೆಕ್ಟ್ ಮಾಡುವಂತ ಪರಿಸ್ಥಿತಿನಲ್ಲಿ ನಾವು ಇದೀವಿ ಸರ್. ಈಗ ನೀವು ಹೇಳಿದ್ರೆ ನೀವು ಅಂದ್ರೆ ನಮ್ಮ ಮುತ್ತಜ್ಜರ ಕಾಲದಲ್ಲಿ ಮಣ್ಣು ಪರೀಕ್ಷೆ ಇಂಥವೆಲ್ಲ ಏನು ಮಾಡಿಸ್ತಾ ಇರ್ಲಿಲ್ಲ ನಾವು ಚಿಕ್ಕವರಿದ್ದಾಗ ಅಂತ ಹೇಳಿದ್ರ, ಅಂದ್ರೆ ಅವತ್ತೇ ಇರತಕ್ಕಂತ ಮಣ್ಣು ಅದನ್ನೇ, ಇವತ್ತು ಇರತಕ್ಕಂತ ಮಣ್ಣು ಅದನ್ನೇ, ಅಂದ್ರೆ ಅದನ್ನ ನಾವು ಅದರ ಒಂದು ಗುಣಮಟ್ಟವನ್ನ ಬದಲಾವಣೆ ಮಾಡಿರೋದೇ ನಮ್ಮ ಕೃಷಿಕರು. ಸಾಕಷ್ಟು ರಾಸಾಯನಿಕಗಳನ್ನ ಬಳಸಿ ಬಳಸಿ ಬಳಸಿ ಏನಾಗಿದೆಯಪ್ಪ ಅಂತಂದ್ರೆ ಇವತ್ತು ಮಣ್ಣು ತನ್ನಲ್ಲಿ ಇರತಕ್ಕಂತ ಒಂದು ಸಾರವನ್ನೇ ಕಳ್ಕೊಂಡಿದೆ. ಹೌದು ಸರ್, ಕಳ್ಕೊಂಡಿದೆ. ತೆಂಗು ಹಾಕಿದ್ವಿ ಅಂತ ಹೇಳಿದ್ರ, ಒಂದು ಎಕರೆಯಲ್ಲಿ ಎಷ್ಟು ತೆಂಗಿನ ಮರಗಳಿದ್ದಾವೆ? 40 ತೆಂಗಿನ ಮರ ಇದಾವೆ ಸರ್. 10x10 ಆ ತರ ಹಾಕಿದ್ದಾರೆ ಸರ್. 40 ಗಿಡ ಅಷ್ಟೇ ಹಾಕಿರೋದು, ಒಂದು ಮಾವಿನ ಗಿಡ ಇದೆ ಸರ್. ಈಗ ತೆಂಗಿನೊಳಗಡೆ ಮಿಶ್ರ ಬೆಳೆಯಾಗಿ ಏನು ಬೆಳೆಯಲ್ಲ ಅಂತ ಹೇಳಿದ್ರ, ಏಕೆ ಬೆಳೆಯಲ್ಲ? ಹೋದ ವರ್ಷ ಬೆಳೆದಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ ಸರ್. ಈ ವರ್ಷ ಏನು ಹಾಕ್ಲಿಲ್ಲ. ಈ ವರ್ಷ ನಾವು ಮಂದೆ ನಿಲ್ಸಿದ್ವಿ, ಬೇರೆ ಹೊರಗಿಂದ ಗೋಡನ್ನ ಹೊಡೆದಿದ್ವಿ. ಆ ಟೈಮಲ್ಲಿ ನಾವು ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ಹಾಗಾಗಿ ಮತ್ತೆ ಮಳೆ ಬಂದಾದ್ಮೇಲೆ ಬೇಸಾಯ ಮಾಡಿ ಆಗ ಬಿಟ್ಟಿದ್ದಕ್ಕೆ ಈ ವರ್ಷ ಹಾಕೋದೇನು ಬೇಡ, ಆಗಿನ ಬಿಡೋಣ ಅಂತೇಳಿ ಈ ವರ್ಷ ನಾವೇನು ಬೆಳೆನ ಬೆಳಿಲ ಇಲ್ಲ. ಈಗ ತೆಂಗಿನಕಾಯಿಗಳು ಅಂತಂದ್ರೆ ವರ್ಷದಲ್ಲಿ ಎಷ್ಟು ಬೀಡ್ ಬರ್ತವೆ, ಯಾವ್ಯಾವಾಗ ನೀವು ತೆಂಗಿನಕಾಯಿ ಕಟಾವ್ ಮಾಡ್ತೀರಾ, ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ನಾವು ತೆಂಗಿನಕಾಯಿ ಮಾರಾಟ ಮಾಡಲ್ಲ ಸರ್. ನಾವು ತೆಂಗಿನಕಾಯಿನ ನಾವು ಕೊಬ್ಬರಿಗೆ ಹಾಕ್ತಿವಿ ಸರ್. ವರ್ಷಕ್ಕೆ ಒಂದೇ ಸರಿ ಕೊಬ್ಬರಿ ತೆಗಿಯುವಂತದ್ದು. ಪ್ರತಿ ತಿಂಗಳೂ ನಾವು ಕಾಯಿ ಕೆಡುತ್ತಾ ಬರ್ತೀವಿ ಸರ್. ಆಮೇಲೆ ಶಿವರಾತ್ರಿ ಹಬ್ಬ ಅದೇ ಎಲ್ಲ ಆದ್ಮೇಲೆ ಅವಾಗ ಅಷ್ಟೊಂದು ಕಾಯಿ ಸಿಗೋದಿಲ್ಲ. ಅವಾಗ ಒಂದ್ 2-3 ತಿಂಗಳು ಏನೋ ಸ್ವಲ್ಪ ಹಂಗೆ ಹಿಂಗೆ ಒಂದ್ ಸ್ವಲ್ಪ ಬಿಡ್ತವೆ. ಇನ್ನ ಬಾಕಿಯಂತೆ ನಾವು ಪ್ರತಿ ತಿಂಗಳೂ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಾವು ನೀರಾವರಿ ಅಲ್ಲ ಸರ್ ನಮ್ಮ ತೋಟ. ಬೆದ್ಲು ಈ ವರ್ಷ ಮಳೆಗಾಲ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಾಗಿದೆ. ಒಂದ 800-700 ಹಿಂಗೆ ಕಾಯಿ ಸಿಗುತ್ತಾ ಇದೆ ಸರ್. ಪ್ರತಿ ಬೀಡಿಗೆ ಬಂತು. ಈಗ ಎಳ್ನೀರು ಈ ತರ ಮಾರಾಟ ಮಾಡಲ್ಲ? ಇಲ್ಲ ಸರ್, ನಾವ್ ಎಳ್ನೀರು ಅದೆಲ್ಲ ಏನು ಮಾರಾಟ ಮಾಡಲ್ಲ ಸರ್. ನಮಗೆ ಮನೆಗೆ ಬೇಕು ಅಂದ್ರೆ ಅಥವಾ ಯಾರಾದ್ರೂ ನೆಂಟ್ರಿಸ್ಟ್ ಬೆಂಗಳೂರಿಂದ ಎಲ್ಲರೂ ಬಂದ್ರು ಅಂದ್ರೆ ಅವರಿಗೆ ಕುಡಿಯಕ್ಕೆ ನಮಗೆ ಅಷ್ಟೇ ಸರ್. ಕೆರೆನೀರೆಲ್ಲ ಕಿತ್ ಮಾರಲ್ಲ ಸರ್. ನಾವೇ ಒಣ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀವಿ, ಕೊಬ್ಬರಿ ಮಾತ್ರ ಮಾರಾಟ. ಈಗ ಎಲ್ಲೇ ಒಂದ್ ಕಡೆ ನೀವು ನಿಮ್ಮೂರಲ್ಲಿ ಸಂಘಗಳೆಲ್ಲ ಮಾಡಿಕೊಂಡಿದೀರ? ಹೌದು. ಸಾಕಷ್ಟು ಈ ಒಣ ಕೊಬ್ಬರಿಯಿಂದ ಎಣ್ಣೆ ತೆಗೆದು ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಲಾಭ ತಗೊಳ್ಬಹುದಲ್ಲ? ಹೌದು ಸರ್. ಈಗ ನಾವು ಮೊನ್ನೆ ಈಗ ಒಂದು ವರ್ಷದಿಂದ ಅದನ್ನ ಕೇಳಿದ್ವಿ ಸರ್, ಕೊಬ್ಬರಿ ಎಣ್ಣೆಯಿಂದ. ಅದು ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಮ್ಮ ತಮ್ಮ ಇದನ್ನ ಮಾಡಿಸಿದ ಕೊಬ್ಬರಿನ, ಅದನ್ನ ಡ್ರೈ ಮಾಡಿಬಿಟ್ಟು ಕೊಬ್ಬರಿ ಜೊತೆ ಬೇರೆ ಇನ್ನೂ ಏನೋ ಮಿಕ್ಸ್ ಮಿಕ್ಸ್ ಮಾಡಿ ಆ ಎಣ್ಣೆಯಿಂದನೇ ನಾವು ಈಗ ಅಡಿಗೆ ತಿನ್ಲಿಕ್ಕೆ ನಮ್ಮ ಅಮ್ಮನ ಮನೆಯಲ್ಲಿ ಉಪಯೋಗಿಸ್ತಿದ್ರು ಸರ್. ನಾನು ಈ ವರ್ಷನೂ ಅದನ್ನೇ ಹೇಳಿದೆ, ನಮಗೂ ಅದು ಏನು ಅಂತ ನಮಗೆ ತಿಳಿಸ್ಕೊಡ್ರಿ, ನಾವು ಅದೇ ಒಂದು ಪದ್ಧತಿನ ಅಳವಡಿಸ್ಕೊಂಡು ಆ ಕೊಬ್ಬರಿ ಎಣ್ಣೆನೆ ನಾವು ಉಪಯೋಗಿಸುವಂತ ಒಂದು ಮಾಡ್ಕೊಳ್ತೀವಿ. ಯಾಕೆಂದ್ರೆ ನಮಗೆ ಒಬ್ರಿಗೆ ಇಬ್ಬರಿಗೆ ಗೊತ್ತಾದ್ರೆ ಅದನ್ನ ನಾವೆಲ್ರಿಗೂ ಹೇಳ್ಬೋದು. ಇದ್ರ ಬಗ್ಗೆ ನಾನು ಇನ್ನೂ ಸರಿಯಾಗಿ ಅಷ್ಟೊಂದು ತಿಳ್ಕೊಂಡ್ಲಿಲ್ಲ. ನಮ್ ತಮ್ಮ ಹೇಳಿದ್ದನ್ನು ನಾನು ಕೇಳ್ಕೊಂಡೆ, ಅವನು ಈ ಗಾಣಕ್ಕಾಕಿ ಹೋದ ವರ್ಷ ಮಾಡಿಸಿದಾನೆ, ಒಂದು 5 ಟಿನ್ ಮಾಡಿಸಿದ್ದೆ ಸರ್. ಆ 5 ಟಿನ್ ಎಣ್ಣೆನು ಉಪಯೋಗಿಸಿದ್ವಿ ನಾವು, ಚೆನ್ನಾಗಿತ್ತದು. ಅಂದ್ರೆ ಈಗ ಸಾಕಷ್ಟು ಕಡೆ ನಾವು ನೋಡಿದ್ವಿ ರೈತ ಮಹಿಳೆಯರು ಏನ್ ಮಾಡಿದಾರಪ್ಪ ಅಂತಂದ್ರೆ, ತಮ್ಮ ಒಂದು ಸಂಘಗಳ ಮುಖಾಂತರ ಈಗ ಆರ್ಥಿಕವಾಗಿ ಲಾಭ ಪಡ್ಕೊಂಡು, ಅಂದ್ರೆ ಗಾಣದ ಒಂದು ಯಂತ್ರಗಳನ್ನ ತಂದು, ಈಗ ಬೆಳೆದಿರಂತ ಒಂದು ತೆಂಗಿನಕಾಯಿಯಲ್ಲಿ ಆ ಒಂದು ಒಣಕೊಬ್ಬರಿ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ತೆಗೆದು ಮಾರಾಟ ಮಾಡಿ ನಾವು ಸಾಕಷ್ಟು ಆದಾಯ ತಗೊಂಡಿದ್ವಿ ಸರ್ ಅಂತ ಹೇಳಂತ ಮಹಿಳೆಯರನ್ನು ನಾವು ನೋಡಿದ್ವಿ. ಅಂದ್ರೆ ಆ ಪದ್ಧತಿಯನ್ನು ನೀವು ಸಹ ಅಳವಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಂದ್ರೆ ಹೆಚ್ಚಿನ ಒಂದು ಆದಾಯ ಪಡೆಯಬಹುದು. ಖಂಡಿತ ಸರ್, ಇದ್ರ ಬಗ್ಗೆ ನಾವು ಮಾಡಬಹುದು. ಯಾಕೆಂತಂದ್ರೆ ನಾವೆಲ್ಲರೂ ಕೊಬ್ಬರಿ ಹಸಿ ಕಾಯಿ ಸುಲ್ದು ಮಾರಲ್ಲ, ಕೊಬ್ಬರಿ ಮಾಡ್ತೀವಿ. ಯಾರಾದ್ರೂ ಒಬ್ರು ಇಬ್ರು ನೋಡಿದ್ರೆ ನಮ್ಮ ಏರಿಯಾದಲ್ಲಿ ಈಗ ಟೌನಿಗೆ ಹೋಗ್ಬೇಕು ಎಣ್ಣೆ ಮಾಡಿಸ್ಕೊಂಬರಕ್ಕೆ, ಅದೇ ಇಲ್ಲೇ ಊರಲ್ಲೇ ಇದ್ರೆ ಊರಲ್ಲೇ ಎಣ್ಣೆ ಮಾಡಿಸ್ಕೊಳ್ಳೋದು, ಅದನ್ನೇ ಪ್ಯಾಕ್ ಮಾಡಿ ಬಾಟೆಲ್ ಮಾಡಿಬಿಟ್ಟು ಮಾರ್ಕೆಟ್ ಲಾಭ ತಗೊಳ್ಬಹುದು. ಹೌದು ಸರ್, ಕೊಡ್ಬಹುದು ಮಾರುಕಟ್ಟೆಗೆ. ಅದೇ ತರನೇ ನಮ್ದೇ ಒಂದು ಲೇಬಲ್ ಹಾಕಿ ನಾವು ಅದನ್ನ ಬಿಡ್ಬೋದು ಸರ್. ಕೃಷಿ ಜೀವನ ಬಹಳ ಯಾರ ಮೇಲೂ ಏನ್ ಡಿಪೆಂಡ್ ಆಗಿರಂಗಿಲ್ಲ. ಯಾವ್ದಾರ ಒಂದು ಅಧಿಕಾರಿ ವರ್ಗದಲ್ಲಿ ಇದೀವಿ, ಅವ್ರು ಹೇಳಿದ್ರೆ ಬಾರ ಇಲ್ಲಿ ಇದನ್ನ ನೋಡೋ ಇದು ಹಿಂಗಿದೆ ಹಂಗಿದೆ ಅಂತಂತ ಇನ್ನೊಬ್ರು ಮೇಲೆ ಇದಾಗಿರ್ತೀವಿ. ಅದೇ ಕೃಷಿ ಜಮೀನ ಆದ್ರೆ ಯಾರ ಮೇಲೂ ಡಿಪೆಂಡ್ ಆಗಿರಂಗಿಲ್ಲ, ನಾವೇ ಬಾಸ್. ಯಾವಾಗ ಬೇಕಾದ್ರೂ ಹೊಲಕ್ ಹೋಗ್ಬೋದು, ಯಾವಾಗ ಬೇಕಾದ್ರೂ ನಮ್ಮನೆ ಕೆಲಸ ಮಾಡಬಹುದು, ಎಷ್ಟು ದುಡ್ಡು ಬೇಕಾದ್ರೂ ದುಡ್ಕೋಬಹುದು, ಯಾವಾಗ ಬೇಕಾದ್ರೂ ಬ್ಯಾಂಕಿಗೆ ನಾವ್ ಇಟ್ಕೋಬಹುದು. ಇಂಥದ್ದೆಲ್ಲದು ನಾವೇ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಕೃಷಿ ಜೀವನ ಇರೋಂಥದ್ದು ಬಹಳ ರೈತರಿಗೆ ಬಹಳ ಪೂರಕವಾಗಿರೋಂಥದ್ದು. ಮಳೆಗಾಲ ಚೆನ್ನಾಗ್ ಆಗ್ಬೇಕು, ಮಳೆಗಾಲ ಬಂದಿದ್ರಲ್ಲೇ ನೀರ್ ಹಿಡ್ಕೊಳೋ ಅಂತ ಕ್ರಮನ ನಾವು ಅಳವಡಿಸ್ಕೋಬೇಕು. ಆ ನೀರ್ ಹಿಡಿದಿಟ್ಕೊಂಡಿದ್ದನ್ನ ಕಾಲಕಾಲಕ್ಕೆ ಜಾಸ್ತಿ ನೀರು ಉಪಯೋಗಿಸಿ ಮಾಡೋ ಅಂತದನ್ನ ಸ್ವಲ್ಪ ಕಡಿಮೆ ಮಾಡಿ, ಕಡಿಮೆ ನೀರಿನಲ್ಲಿ ಯಾವೆಲ್ಲ ಬೆಳೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೋ ಅಂತದ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಆಗ ನಿಜವಾಗ್ಲೂ ಕೃಷಿ ಬದುಕು ಮಾಡ್ಲಿಕ್ಕೇನು ತೊಂದರೆ ಅಂತದೇನಿಲ್ಲ. ನಾವು ಅಂದ್ಕೊಂಡಿದ್ ಮಟ್ಟಕ್ಕಿನ್ನ ಚೆನ್ನಾಗಿ ಜೀವನ ನಡೆಸಬಹುದು ಸರ್. ಒಳ್ಳೇದು ಸುಮಾ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಈ ಕುರಿತು ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಮಣಪ್ಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ. ಮಣಪ್ಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420223. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ತಂಗ್ಯೌ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೋಬು ಮಧುಗಾದ 12 ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮದುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮದುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮದುಗನೂರ ಕೆರೆ ತುಂಬಿ ಹಳ್ಳ ಕಳ್ಳದ ನೀರು ಬರೆದ ಅಣ್ಣನ ಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಸುದ್ದಿಯ ತಿಳಿಸಯ್ಯೋ